ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಗರೂಕರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವ, ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಬಿಎನ್ ಗೀತಾ ಕುಮಾರಿ ಅವರೊಂದಿಗಿನ ಸಂದರ್ಶನ ಕೇಳಿಬರಲಿದೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ಹೌದು ಸರ್. ಏನೇನು ಮರಯ್ಯ, ನಿನ್ನ ಅಂಗಡಿಯಲ್ಲಿ ತಗೊಂಡ ಎಲ್ಲಾ ಬಟ್ಟೆಗಳು ಬಹಳ ಬಹಳ ಒಳ್ಳೆ ಗುಣಮಟ್ಟದವು. ಹೌದಾ ಸರ್? ಆದ್ರೆ ಈ ಕಡೆ ಜನ ಬರೋದು ಸ್ವಲ್ಪ ಕಡಿಮೆ ಕಾಣಿಸುತ್ತಲ್ಲ, ನೀವು ಹೆಚ್ಚಾಗಿ ಪ್ರಚಾರ ಮಾಡಿಲ್ಲೇನೋ. ಹೌದು ಸರ್. ಒಂದ್ ಕೆಲಸ ಮಾಡಿ, ಆಕಾಶವಾಣಿಯಲ್ಲಿ 200 ರೂಪಾಯಿ ಕೊಟ್ಟರು ಕೂಡ ಪ್ರಚಾರ ಮಾಡ್ತಾರೆ, ಗೊತ್ತಾ? ಓಹೋ, ಹೌದಾ ಸರ್? ಹೌದಪ್ಪ ಹೌದು. ಇಲ್ಲೇ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಡು, ಕಡಿಮೆ ಖರ್ಚಿನಲ್ಲಿ ಪ್ರಚಾರ ಮಾಡು. ಓಹೋ, ಹೌದಾ ಸರ್? ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ. ಕೃಷಿಕ ಬಾಂಧವರೇ, ಈಗ ಕೇಳಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಹತ್ವ, ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಬಿಎನ್ ಗೀತಾ ಕುಮಾರಿ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ತಾಂತ್ರಿಕ ಸಹಾಯಕರಾದ ಬಿಎನ್ ಗೀತಾ ಕುಮಾರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವ ಏನು ಅಂತ ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಈಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ವಾಣಿಜ್ಯ ಬೆಳೆಗಳು, ತರಕಾರಿ ಬೆಳೆಗಳು, ಅಲ್ಪಾವಧಿ ಬೆಳೆಗಳು, ದೀರ್ಘಾವಧಿ ಬೆಳೆಗಳೆಲ್ಲ ಸಾಕಷ್ಟು ಬೆಳೀತಾರೆ. ನಮ್ಮ ರೈತ ಬಾಂಧವರು ಈ ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸಬೇಕು ಅಂತ ಸಾಕಷ್ಟು ನಿಮ್ಮಂಥ ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು, ತೋಟಗಾರಿಕಾ ಅಧಿಕಾರಿಗಳು ಎಲ್ಲರೂ ಹೇಳ್ತಾ ಇರ್ತಾರೆ, ಯಾಕೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು, ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಅಂದರೆ ಏನು? ಸರ್, ಆ್ಯಕ್ಚುಲಿ ಯಾವುದೇ ಒಂದು ಬೆಳೆ ಬೆಳೆಯೋದಕ್ಕೆ ಅಥವಾ ಮನುಷ್ಯ ಭೂಮಿ ಮೇಲೆ ಜೀವನ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಣ್ಣು. ಆ ಮಣ್ಣು ಎಷ್ಟು ಆರೋಗ್ಯವಾಗಿರುತ್ತೋ ಮನುಷ್ಯ ಕೂಡ ಅಷ್ಟೇ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಮಣ್ಣಿನ ಆರೋಗ್ಯ ಹಾಳಾಯಿತು ಅಂದರೆ ನಾವು ಯಾವುದೇ ರೀತಿಯಲ್ಲೂ ಅದನ್ನು ಸರಿಪಡಿಸೋದು ತುಂಬ ಕಷ್ಟ. ಒಂದು ಇಂಚು ಮಣ್ಣು ಭೂಮಿ ಮೇಲೆ ಆಗಬೇಕು, ತಯಾರಾಗಬೇಕು ಅಂದರೆ ಅದಕ್ಕೆ ಕೆಲವೊಂದು 1000 ವರ್ಷಗಳ ಸಮಯ ಬೇಕಾಗುತ್ತೆ. ಅಂಥ ಮಣ್ಣು ಅಂಥ ಅತ್ಯಮೂಲ್ಯವಾದಂಥ ನೈಸರ್ಗಿಕ ಸಂಪನ್ಮೂಲ ಅದು. ಅದನ್ನು ನಾವು ಯಾವುದೇ ರೀತಿಯಲ್ಲೂ ಕೈಗಾರಿಕೆಗಳಲ್ಲೋ ಅಥವಾ ಯಾವುದೋ ಒಂದು ಲ್ಯಾಬ್ಗಳಲ್ಲೋ ನಾವು ತಯಾರು ಮಾಡಿ ಹಾಕುವಂಥದ್ದಲ್ಲ. ಅದು ಸಹಜವಾಗಿ ನೈಸರ್ಗಿಕವಾಗಿ ಅದರಷ್ಟಕ್ಕೆ ಅದು ಈ ಕಲ್ಲುಗಳು ಗುಡ್ಡಗಳು ಅವೆಲ್ಲ ಸವಿಯೋದ್ರ ಮೂಲಕ ಅದು ತಯಾರಾಗಬೇಕಾಗುತ್ತೆ. ಅದಕ್ಕೆ ತುಂಬಾನೇ ಸಮಯ ಬೇಕಾಗುತ್ತೆ. ಹಂಗಾಗಿ ನಾವೇನಾದರೂ ಮಣ್ಣನ್ನು ಹಾಳು ಮಾಡ್ಕೊಂಡ್ವಿ ಅಂದರೆ ಅಲ್ಲಿ ಹಾಳಾಗ್ತಿರೋದು ಮಣ್ಣಲ್ಲ ನಾವೇನೆ. ಹಂಗಾಗಿ ಮಣ್ಣು ಅನ್ನೋದು ಬಹಳ ಅತ್ಯಮೂಲ್ಯವಾದಂಥ ಸಂಪನ್ಮೂಲ ಈ ಭೂಮಿ ಮೇಲಿರೋದು. ಅದನ್ನು ಕಾಪಾಡಬೇಕು, ಅದರ ಆರೋಗ್ಯ ಕಾಪಾಡೋದು ಬಹಳ ಮುಖ್ಯವಾದ ಉದ್ದೇಶ. ಕೃಷಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ ಕೃಷಿ ನಿಂತಿರೋದೇ ಭೂಮಿ ಮೇಲೆ ಅಂದ್ರೆ ಮಣ್ಣಿನ ಮೇಲೆ. ರೈತರನ್ನ ನಾವು ಮಣ್ಣಿನ ಮಕ್ಕಳು ಅಂತ ಕರಿತೀವಿ. ಕೃಷಿ ಮಾಡೋಕ್ ಮುಂಚೆ ನಾವು ರೈತರು ಅವ್ರ ಹೊಲದಲ್ಲಿ ಇರೋಂತ ಜಮೀನಲ್ಲಿ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿದೆ, ಅದು ನಮ್ಮ ಬೆಳೆಗೆ ಅನುಕೂಲವಾಗಿ ಬೇಕಾಗಿರುವಂತ ಪೋಷಕಾಂಶಗಳು ಯಾವ ಮಟ್ಟದಲ್ಲಿದೆ, ಅಥವಾ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ, ಅದರಿಂದ ಆಗುವಂತ ಅನುಕೂಲಗಳೇನು ಅನಾನುಕೂಲಗಳೇನು, ಅಥವಾ ಆ ಮಣ್ಣಿಗೆ ಸೂಕ್ತವಾಗಿ ಬೆಳೆನ ನಾವು ಯಾವ ರೀತಿ ಆಯ್ಕೆ ಮಾಡಬೇಕು, ಇದೆಲ್ಲಾನು ಗಮನದಲ್ಲಿಟ್ಕೊಂಡು ಬೆಳೆನ ಬೆಳಿಬೇಕಾಗುತ್ತೆ. ಈಗ ಮೊದಲಿಂದ್ಲೂ ನಮ್ಮ ಹಿರಿಯರು ಬೆಳ್ಕೊಂಡು ಬಂದಿದ್ರು, ಅದೇ ಬೆಳೆನ ನಾವು ಬೆಳೀತಾ ಇದ್ವಿ. ಆದ್ರೆ ಮೊದಲಿನವ್ರು ಏನ್ ಮಾಡ್ತಿದ್ರು, ಅವ್ರು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ತಿರ್ಲಿಲ್ಲ. ಹೆಚ್ಚಿನದಾಗಿ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎಲ್ಲ ಸಾವಯವ ಗೊಬ್ಬರಗಳನ್ನೇ ಅವರು ಹೆಚ್ಚಾಗಿ ಉಪಯೋಗಿಸಿ ಬೆಳೆ ಬೆಳೆಯುವಂತ ಪದ್ಧತಿ ಇತ್ತು. ಆದ್ರೆ ಈಗ ತುಂಬಾ ಬದಲಾವಣೆ ಆಗಿದೆ. ಸಾವಯವ ಗೊಬ್ಬರನೇ ಸಿಗ್ತಾ ಇಲ್ಲ. ಯಾರ ಮನೇಲೂ ಹಸು ದನ ಕರುಗಳನ್ನ ಯಾರು ಕಟ್ಕೊಳ್ತಾ ಇಲ್ಲ. ಸಗಣಿ ಗಂಜಲನ ಕ್ಲೀನ್ ಮಾಡುವಂತ ಕೆಲಸ ಮಾಡೋಕೆ ಯಾರಿಗೂ ಮನ್ಸಿಲ್ಲ. ಎಲ್ಲರೂ ಉದ್ಯೋಗ ಅರಿಸ್ಕೊಂಡು ಪಟ್ಟಣಗಳಲ್ಲಿ ಹೋಗಿ ದುಡಿಮೆ ಮಾಡುವಂತ ಕಡೆನೆ ಈಗಿನ ಯುವಜನತೆ ತುಂಬಾ ಆಸಕ್ತಿ ತೋರಿಸ್ತಾ ಇದೆ. ಹಂಗಾಗಿ ಏನಾಗಿದೆ, ಮನೆಯಲ್ಲಿ ಹಳ್ಳಿಯಲ್ಲಿ ಉಳ್ಕೊಂಡ್ರವ್ರೆಲ್ಲರೂ ವಯಸ್ಸಾಗಿರೋಂಥವ್ರು, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ಅದೆಲ್ಲ ಹೋಗ್ಬಿಟ್ಟಿದೆ. ಉಪಕಸಬುಗಳನ್ನೋದೇನು, ನಾವು ಹೈನುಗಾರಿಕೆ ಮಾಡುವಂಥದ್ದು, ಕುರಿ ಸಾಕಾಣಿಕೆ ಮಾಡುವಂಥದ್ದು, ಯಾವುದನ್ನು ಈಗ ಹೆಚ್ಚಿನದಾಗಿ ನಾವು ಹಳ್ಳಿಗಳಲ್ಲೂ ಕೂಡ ನಾವು ನೋಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಹಂಗಾಗಿ ನಮ್ಮ ಭೂಮಿ ಮೇಲೆ ಏನಾಗ್ತಿದೆ ಪರಿಣಾಮ, ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನೇ ಹೆಚ್ಚಾಗಿ ಅದು ಏನೋ ಅವಶ್ಯಕತೆಗೆ ಮೀರಿ ನಮ್ಮ ರೈತರು ಬಳಸ್ತಾ ಇದ್ದಾರೆ. ನಾವೇನೋ ರೆಕಮೆಂಡೇಶನ್ ಇಷ್ಟಿದೆ, ಈಗ ಒಂದು ಈರುಳ್ಳಿ ಬೆಳೆನೆ ತಗೊಳ್ರಿ, ಒಂದು ಬಾಳೆ ಬೆಳೆನೆ ತಗೊಳ್ರಿ, ಈಗ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದೊಂದು ರೆಕಮೆಂಡೇಶನ್ ಕೊಟ್ಟಿರ್ತಾರೆ, ಇಂಥ ಬೆಳೆಗೆ ಇಷ್ಟು ಗೊಬ್ಬರ ಹಾಕ್ಬೇಕು, ಇಷ್ಟು ಸಾರಜನಕ ರಂಜಕ ಪೊಟ್ಯಾಶ್ ಹಾಕ್ಬೇಕು ಅಂತ. ಆದ್ರೆ ನಾವು ರೈತರಿಗೆ ಅದನ್ನ ಹೇಳಿದಾಗ ಅವರು 10 ಕೆಜಿ ಹಾಕೋ ಕಡೆ 20 ಕೆಜಿ ಹಾಕುವಂತ ಕೆಲಸ ನಡೀತಾ ಇದೆ. ಹೆಚ್ಚಿನದಾಗಿ ಹಾಕ್ತಾರೆ, ಅವ್ರ ಉದ್ದೇಶ ತಪ್ಪಲ್ಲ. ಹೆಚ್ಚಿನದಾಗಿ ಹಾಕಿದ್ರೆ ಹೆಚ್ಚಿನದಾಗಿ ಇಳುವರಿ ಬರುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ಅದು ನಡೀತಾ ಇದೆ. ಆದ್ರೆ ಹೆಚ್ಚಿನ ಗೊಬ್ಬರ ಕೊಡೋದ್ರಿಂದ ಹೆಚ್ಚಿನ ಬೆಳೆ ಇಳುವರಿ ಬರಲ್ಲ. ಆ ಹೆಚ್ಚಿನ ಗೊಬ್ಬರ ಕೊಡೋದ್ರಿಂದನು ಗಿಡಗಳು ಅವಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಪೋಷಕಾಂಶನೇ ಅವು ತಗೊಳ್ಳೋದು ಮಣ್ಣಿಂದ. ಆದ್ರೆ ಏನಾಗ್ತಿದೆ, ಹೆಚ್ಚು ಗೊಬ್ಬರ ಕೊಡುತ್ತಾ ಇರೋದ್ರಿಂದ ಮಣ್ಣಿನ ಮೇಲೆ ಅದರದ್ದು ದುಷ್ಪರಿಣಾಮ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಹಿಂಗಾಗ್ಬಿಟ್ಟು ನೀವು ಎಷ್ಟೇ ಗೊಬ್ಬರ ಕೊಟ್ಟರು ನಮ್ಮ ಮಣ್ಣು ಫಲವತ್ತತೆ ಇಲ್ಲ ಅಂದಾಗ ಯಾವುದೇ ರೀತಿಯಲ್ಲೂ ಬೆಳೆ ಇಳುವರಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ರೈತರು ಬೆಳೆಯನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಮುಂಚೆನೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಈ ನಮ್ಮ ಕೃಷಿ ಬೆಳೆಗಳಾದ್ರೆ ಸಾಧಾರಣ ಮಣ್ಣು ಪರೀಕ್ಷೆ ಮಾಡಿಸೋದು ಬೇಸಿಗೆನಲ್ಲಿ ಮಾಡಿಸ್ಬೇಕು. ಯಾಕೆಂದ್ರೆ ಎಲ್ಲಾ ಬೆಳೆ ಕಟಾವಾಗಿರುತ್ತೆ, ಅಲ್ಲಿ ಯಾವುದೇ ರೀತಿ ಗೊಬ್ಬರ ಹಾಕಿರೋದು ಅಥವಾ ರಾಸಾಯನಿಕ ಗೊಬ್ಬರ ಹಾಕಿರೋದು ಅಂತ ಎಫೆಕ್ಟ್ ಪರಿಣಾಮ ಜಾಸ್ತಿ ಇರೋದಿಲ್ಲ, ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಆ ಕಾರಣದಿಂದಾಗಿ ನಾವೇನು ಅಲ್ಲಿ ಬೇಸಿಗೆನಲ್ಲಿ ಖಾಲಿ ಬಿಡ್ತೀವಲ್ಲ ಹೊಲನ, ಅಂತ ಸಮಯದಲ್ಲಿ ಮಣ್ಣನ್ನ ಪರೀಕ್ಷೆ ಮಾಡಿಸುವಂತದ್ದು ಬಹಳ ಸೂಕ್ತವಾದ ಸಮಯ ಅದು. ಈ ಕೃಷಿ ಬೆಳೆಗಳಲ್ಲಿ ಅಂದ್ರೆ ನಾವು ಸುಮಾರು 15 ಸೆಂಟಿಮೀಟರ್ ಅಥವಾ 20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನ ತಗೋಬೇಕಾಗುತ್ತೆ. 1 ಎಕರೆ ಪ್ರದೇಶ ನಾವು ತಗೊಳ್ಳೋದಾದ್ರೆ 10-15 ಪ್ಲಾಟ್ಗಳನ್ನ ಮಾಡ್ಕೋಬೇಕು ಆ ಎಕರೆ ಪ್ರದೇಶದಲ್ಲಿ. ಅದು ಹೆಂಗೆ, ಜಿಗ್ಜಾಗ್ ಮ್ಯಾನರ್ ಅಂತ ನಾವು ಹೇಳ್ತೀವಿ. ಅಡ್ಡದಿಡ್ಡಿಯಾಗಿ ಓಡಾಡಿಕೊಂಡು 10-15 ಜಾಗನ ಗುರುತು ಮಾಡಿಕೊಂಡು ಅದರಲ್ಲಿ ವಿ ಶೇಪ್ ಅಲ್ಲಿ ನಾವು ಕಟ್ ಕೊಡಬೇಕಾಗತ್ತೆ. ಭೂಮಿ ಮೇಲೆ ವಿ ಶೇಪ್ ಕಟ್ ಕೊಟ್ಟು ಎರಡು ಸೈಡ್ಸ್ ಅಲ್ಲಿ ಇರುವಂತ ಮಣ್ಣನ್ನ ಕೊಚ್ಚಿಕೊಂಡು ಆ ಮಣ್ಣನ್ನ ಎಲ್ಲಾ 15 ಏನು ನಾವು ಪಾಯಿಂಟ್ ಮಾಡಿರ್ತೀವಲ್ಲ ಆ ಜಾಗದಿಂದ ಅದನ್ನು ಪೂರ್ತಿ ತಗೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಒಂದು ಗೋಣಿ ಚೀಲ ಅಥವಾ ಪಾಲಿಥಿನ್ ಚೀಲದ ಮೇಲೆ ಸಮತಟ್ಟಾಗಿ ಹರಡಿ ಅದನ್ನ 4 ಭಾಗ ಮಾಡಿ ಅದರಲ್ಲಿ ಫಸ್ಟ್ 2 ಭಾಗ ತೆಗೆದು ಹಾಕ್ಬೇಕು. ಆಮೇಲೆ ಮತ್ತೆ ಇನ್ನುಳದಂತ 2 ಭಾಗನೂ ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನ ಮತ್ತೆ ಸಮತಟ್ಟಾಗಿ ಹರಡಿ ಮತ್ತೆ ಅದನ್ನ 4 ಭಾಗ ಮಾಡಿಕೊಂಡು ಮತ್ತೆ 2 ಭಾಗನ ತೆಗೆದು ಹಾಕ್ಬೇಕು. ಈ ರೀತಿ ಸುಮಾರು ನಮಗೆ 1/4 ಕೆಜಿಯಷ್ಟು ಮಣ್ಣು ಸಿಗೋವರೆಗೂ ಈ ರೀತಿ ಈ ವಿಧಾನನ ಅನುಸರಿಸಿ ರೈತರು ಮಾಡ್ಕೋಬೇಕು. ಹಿಂಗ 1/4 ಕೆಜಿಯಷ್ಟು ಮಣ್ಣು ಬಂದ್ಮೇಲೆ ಅದನ್ನ ಒಂದು ಕ್ಲೀನ್ ಆಗಿರುವಂತ ಒಂದು ಪ್ಲಾಸ್ಟಿಕ್ ಚೀಲನೋ ಬಟ್ಟೆ ಚೀಲನೋ ಯಾವುದೋ ಒಂದು ಬ್ಯಾಗ್ ನಲ್ಲಿ ಹಾಕೊಂಡು ಅದ್ರ ಜೊತೆಗೆ ಅವರು ಮಾಹಿತಿ ತರಬೇಕು. ಆ ರೈತರ ಹೆಸರೇನು, ಹೊಲದ ಸರ್ವೆ ನಂಬರ್ ಏನು, ಅದು ಯಾವ ಊರಲ್ಲಿದೆ, ಯಾವ ತಾಲೂಕಿಗೆ ಸಂಬಂಧಪಟ್ಟಿದೆ ಅಥವಾ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ, ಈ ತರದ್ದೆಲ್ಲ ಸುಮಾರು ಮಾಹಿತಿಗಳನ್ನ ಅವರು ತಗೊಂಡು ಬರಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಏನ್ ನಾವು ಗಮನಿಸ್ಬೇಕಪ್ಪ ಅಂದ್ರೆ, ಮಣ್ಣನ್ನ ಮಾದರಿನ ಕಲೆಕ್ಟ್ ಮಾಡುವಾಗ ಬದುಗಳಲ್ಲಿರುವಂತ ಮಣ್ಣನ್ನ ಕಲೆಕ್ಟ್ ಮಾಡಬಾರದು. ಅಥವಾ ನಮ್ಮ ಹೊಲದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಮರ ಇತ್ತು, ಆಲದ ಮರನೋ ಅರಳಿ ಮರನೋ ಯಾವ್ದು ಬೇವಿನ ಮರನೋ ಇತ್ತು ಅಂದ್ರೆ ಆ ಮರದ ಬುಡದಲ್ಲಿ ಅಲ್ಲಿ ಕೂಡ ಮಣ್ಣು ತಗೋಬಾರ್ದು. ಅಥವಾ ನಾವೆಲ್ಲಾದ್ರೂ ಕೊಟ್ಟಿಗೆ ಗೊಬ್ಬರನೋ ಕಾಂಪೋಸ್ಟ್ ಗೊಬ್ಬರನೋ ಹಾಕಿರ್ತೀವಿ ಹೊಲದಲ್ಲಿ ಒಂದ್ ಜಾಗದಲ್ಲಿ, ಅದ್ರ ಸುತ್ತಮುತ್ತ ಕೂಡ ನಾವು ಯಾವ್ದೇ ಕಾರಣಕ್ಕೂ ಮಣ್ಣಿನ ಮಾದರಿನ ತಗೋಬಾರ್ದು. ಇಂಥ ಎಲ್ಲಾ ಜಾಗಗಳನ್ನೆಲ್ಲ ಬಿಟ್ಟು ಖಾಲಿ ಇರುವಂತ ಪ್ರದೇಶದಲ್ಲಿನೇ ನಾವು ಜಾಗ ಗುರುತು ಮಾಡಿಕೊಂಡು ಅಂತ ಜಾಗದಿಂದ ಮಣ್ಣನ್ನ ತಗೋಬೇಕಾಗತ್ತೆ. ಅದೇ ರೀತಿ ತೋಟಗಾರಿಕಾ ಬೆಳೆಗಳಿಗೆ ಬಂದ್ರೆ ಸುಮಾರು 45-60 ಸೆಂಟಿಮೀಟರ್ ಆಳದಲ್ಲಿ ನಾವು ಮಣ್ಣಿನ ಮಾದರಿನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತೋಟಗಾರಿಕಾ ಬೆಳೆ ಅಂದರೆ ಅದು ಬಹು ವಾರ್ಷಿಕ ಬೆಳೆ, ಬೆಳೆಯನ್ನು ನಾವು ಖಾಲಿ ಇರೋ ಸಮಯದಲ್ಲಿ ತಗೊಳಕ್ಕಾಗಲ್ಲ. ಹಂಗಾಗಿ ನಾವು ಕೆಲವೊಂದು ಸಮಯದಲ್ಲಿ ಗೊಬ್ಬರ ಕೊಡದೇ ಇರೋವಂಥ ಟೈಮ್ ಇರುತ್ತಲ್ಲ, ಅಂಥ ಸಮಯದಲ್ಲಿ ಇದೇ ರೀತಿ ಸ್ಪಾಟ್ಗಳನ್ನ ಮಾಡಿಕೊಂಡು ಅಷ್ಟು ಆಳದಲ್ಲಿ. ಯಾಕಪ್ಪ ತುಂಬ ಆಳದಲ್ಲಿ ತಗೋಬೇಕು ತೋಟಗಾರಿಕಾ ಬೆಳೆಗಳಿಗೆ ಅಂದರೆ, ಅವು ಬಹುವಾರ್ಷಿಕ ಬೆಳೆಗಳು ಅಂದರೆ ಪೆರಿನಿಯಲ್ ಕ್ರಾಪ್ಸ್ ಅಂತೀವಿ. ಮತ್ತು ಅವು ಬೇರುಗಳು ತುಂಬ ಆಳವಾಗಿ ಹೋಗುತ್ತೆ ಒಳಗಡೆಗೆ, ಭೂಮಿ ಒಳಗಡೆ ಬೇರುಗಳು ತುಂಬ ಆಳವಾಗಿ ಹೋಗೋದ್ರಿಂದ ನಾವು ಆಳವಾದ ಜಾಗದಿಂದನೇ ಮಣ್ಣಿನ ಮಾದರಿನ ಕಲೆಕ್ಟ್ ಮಾಡಬೇಕಾಗುತ್ತೆ. ಆಗಷ್ಟೇ ನಮಗೆ ಸರಿಯಾದ ಮಾಹಿತಿ ಸಿಗೋದಕ್ಕೆ ಸಾಧ್ಯ. ಅಷ್ಟು ಆಳದಲ್ಲಿಂದ ಅವು ಪೋಷಕಾಂಶನ ಹೀರ್ಕೊಳ್ಳೋದ್ರಿಂದ ಆ ಆಳದಲ್ಲಿ ಪೋಷಕಾಂಶಗಳ ಮಟ್ಟ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ 60 ಸೆಂಟಿಮೀಟರ್ ಅಥವಾ 45 ಸೆಂಟಿಮೀಟರ್ ಅಂದರೆ ಆ ಬೆಳೆಗೆ ಸಂಬಂಧಪಟ್ಟಂಗೆ ಅದು ಎಷ್ಟು ಆಳ ಬೇರು ಹೋಗುತ್ತೆ ಅನ್ನೋದ್ರ ಮೇಲೆ ನಾವು ಅದು ನಿರ್ಧಾರ ತಗೊಂಡು ಅಷ್ಟು ಆಳದಲ್ಲಿ ಮಣ್ಣಿನ ಮಾದರಿನ ತಗೋಬೇಕಾಗುತ್ತೆ. ಖುಷ್ಕಿ ಜಮೀನು ಅಥವಾ ಮಳೆ ಆಶ್ರಿತ ಜಮೀನುಗಳಲ್ಲಾದ್ರೆ 15 ಸೆಂಟಿಮೀಟರ್, 15-20 ಸೆಂಟಿಮೀಟರ್. ಈಗ ಇದರಲ್ಲಿ ಆದರೆ ತೋಟಗಾರಿಕೆ ಅಥವಾ ನೀರಾವರಿ ಜಮೀನುಗಳಲ್ಲಿ 45-60 ಸೆಂಟಿಮೀಟರ್ ಆಳದಲ್ಲಿ ಮಾದರಿನ ತಗೋಬೇಕಾಗುತ್ತೆ. ತಗೊಂಡು ಸೇಮ್ ಇದೇ ರೀತಿನೇ ಎಲ್ಲ ಅದನ್ನ ಅದೇನು ನಾವು ಅದನ್ನ ಕ್ವಾರ್ಟರಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಎಲ್ಲಾ ಜಾಗದಲ್ಲಿರೋ ಮಣ್ಣನ್ನ ಚೆನ್ನಾಗಿ ಮಿಶ್ರಣ ಮಾಡಿ 4 ಭಾಗ ಮಾಡಿ ಕೊನೆಗೊಂದು 1/4 ಕೆಜಿ ಅಷ್ಟು ಮಣ್ಣು ಆಗೋವರೆಗೂ ತಗೋಬೇಕಾಗುತ್ತೆ. ಈ ಖುಷ್ಕಿ ಜಮೀನ್ ಅಂದ್ರೆ ಮಳೆಯಾಶ್ರಿತದ್ದು, ಅಲ್ಲೇನು ಬೋರ್ವೆಲ್ ಗಳನ್ನ ಉಪಯೋಗಿಸೋದಿಲ್ಲ, ಹಂಗಾಗಿ ಅಲ್ಲಿ ನೀರು ಪರೀಕ್ಷೆ ಅದು ಬರಲ್ಲ. ಆದ್ರೆ ಈ ತೋಟಗಾರಿಕಾ ಬೆಳೆಗಳಿಗೆ ಬಂದಾಗ ಅದು ಸಂಪೂರ್ಣವಾಗಿ ನೀರಾವರಿಯಲ್ಲೇ ತೋಟಗಾರಿಕಾ ಬೆಳೆನ ಬೆಳೆಯುವಂತದ್ರಿಂದ ನೀರು ಪರೀಕ್ಷೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನೀರಿನಲ್ಲಿ ಉಪ್ಪಿನಂಶ ಎಷ್ಟಿದೆ ಅನ್ನೋದ್ರ ಮೇಲೆನೆ ನಮ್ಮ ಬೆಳೆ ಅದ್ರ ಬೆಳವಣಿಗೆ ನಿರ್ಧಾರ ಆಗುತ್ತೆ. ಉಪ್ಪು ಕೆಲವೊಂದು ಬೆಳೆಗಳಿಗೆ ಉಪ್ಪಿದ್ರು ಕೂಡ ಅವು ಸಹಿಸಿಕೊಂಡು ಬೆಳೆಯುವಂತ ಗುಣ ಇರುತ್ತೆ. ಆದ್ರೆ ಕೆಲವೊಂದು ಬೆಳೆಗಳಿಗೆ ಉಪ್ಪಿನಂಶ ಸ್ವಲ್ಪ ಜಾಸ್ತಿ ಇದ್ರು ನೀರಿನಲ್ಲಿ ತುಂಬಾನೇ ತೊಂದರೆ ಆಗುತ್ತೆ ಇಳುವರಿಗೆ. ಆದ ಕಾರಣ ತೋಟಗಾರಿಕಾ ಬೆಳೆ ಬೆಳೆಯುವಂತವ್ರು ಅಥವಾ ನೀರಾವರಿನಲ್ಲಿ ಕೃಷಿ ಮಾಡುವಂತವ್ರು ಪ್ರತಿಯೊಬ್ಬರು ಕೂಡ ನೀರು ಪರೀಕ್ಷೆಯನ್ನು ಕೂಡ ಬಹಳ ಮುಖ್ಯವಾಗಿ ಮಾಡಿಸ್ಬೇಕಾಗತ್ತೆ. ಅದು ಕೂಡ ಬೆಳೆ ಇಡೋಕ್ ಮುಂಚೆನೆ ಮಾಡಿಸ್ಕೋಬೇಕಾಗತ್ತೆ. ಈ ಮಣ್ಣಿನ ಗುಣಧರ್ಮ ಮತ್ತೆ ನೀರಿನ ಗುಣಧರ್ಮ ಎರಡನ್ನೂ ಹೋಲಿಕೆ ಮಾಡಿ ಅದರ ಮೇಲೆ ನಾವು ಯಾವ ರೀತಿ ಬೆಳೆ ಈ ಜಮೀನಿಗೆ ಈ ನೀರಿಗೆ ಸೂಕ್ತ ಅನ್ನೋದನ್ನ ನಿರ್ಧಾರ ಮಾಡಬಹುದಾಗತ್ತೆ. ಸೊ ಇಷ್ಟೆಲ್ಲ ಕಾರಣಗಳಿಂದಾಗಿ ನಾವು ಮಣ್ಣು ಮತ್ತು ನೀರು ಪರೀಕ್ಷೆನ ಮಾಡಿಸ್ಬೇಕು ಅನ್ನೋದು ನಮ್ಮ ಮನವಿ ರೈತರೆಲ್ಲರಲ್ಲಿ. ಈಗ ಖುಷ್ಕಿ ಜಮೀನಲ್ಲಿ ಎಷ್ಟು ದಿವಸಕ್ಕೊಮ್ಮೆ ಮಾಡಿಸ್ಬೇಕು, ನೀರಾವರಿಯಲ್ಲಿ ಆದ್ರೆ ಎಷ್ಟು ದಿವಸಕ್ಕೊಮ್ಮೆ ಮಾಡಿಸ್ಬೇಕು? ಸಾಧಾರಣ ನಾವು ಹೇಳೋದು ಖುಷ್ಕಿ ನೀರಾವರಿ ಅಂತ ಅಲ್ಲ, ಬಟ್ 3 ವರ್ಷಗಳಿಗೊಮ್ಮೆ ಮಾಡಿಸೋದು ಸೂಕ್ತ. ಯಾಕಂದ್ರೆ 3 ವರ್ಷದ ಸಮಯದಲ್ಲಿ ತುಂಬಾ ಏನು ಹೆಚ್ಚಿನ ಬದಲಾವಣೆಗಳೇನು ಆಗಲ್ಲ ಮಣ್ಣಲ್ಲಿ. ಅಥವಾ ನೀರಿಂದು ಬೇಕಾದ್ರೆ ವರ್ಷಕ್ಕೊಮ್ಮೆ ಮಾಡಿಸ್ಕೋಬಹುದು. ಯಾಕಂದ್ರೆ ನೀರು ಈಗ ನಾವೆಲ್ಲ ನೋಡ್ತಿರೋಂಗೆ ಅಂತರ್ಜಲ ಕುಸಿತ, ಮಳೆ ಇಲ್ಲ, ಹಂಗಾಗಿ ನೀರಿನಲ್ಲಿ ಲವಣಾಂಶದ ಪ್ರಮಾಣ ವರ್ಷ ವರ್ಷ ಜಾಸ್ತಿನೇ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನೀರಿಂದು ಪ್ರತಿ ವರ್ಷ ಮಾಡಿಸ್ಬೋದು, ಮಣ್ಣಿಂದು 3 ವರ್ಷಕ್ಕೊಮ್ಮೆ ಮಾಡಿಸ್ಕೊಂಡ್ರು ಆಗುತ್ತೆ. ನಮ್ಮ ಜಮೀನಲ್ಲಿ ಆರೋಗ್ಯಕರ ಮಣ್ಣಿದೆ ಅಂತ ಗೊತ್ತಾಗತ್ತಂದ್ರೆ ಅದರ ರಸಾರ ಎಷ್ಟಿರ್ಬೇಕಾಗುತ್ತೆ? ಮಣ್ಣು ನಾವು ನಮ್ಮ ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ಮಣ್ಣು ಮತ್ತು ನೀರು ಪರೀಕ್ಷಾ ಪ್ರಯೋಗಾಲಯ ಇದೆ. ಸುಮಾರು ಕೃಷಿ ವಿಜ್ಞಾನ ಕೇಂದ್ರ ಪ್ರಾರಂಭವಾದಾಗಿಂದನು ನಾವು ಅದನ್ನ ನಡ್ಸ್ಕೊಂಡು ಹೋಗ್ತಿದೀವಿ. ಪ್ರಯೋಗಾಲಯದಲ್ಲಿ ಮಣ್ಣು ವಿಜ್ಞಾನಿಗಳು ಇರ್ತಾರೆ, ಅವ್ರಿಗೆ ಸಹಾಯಕರಾಗಿರ್ತಾರೆ. ನಾವಿಲ್ಲಿ ಯಾವ್ಯಾವ ಪ್ಯಾರಾಮೀಟರ್ ನಾವು ಮಾಡ್ತೀವಪ್ಪ ಅಂದ್ರೆ, ಮೊದಲನೇದಾಗಿ ಮಣ್ಣಿನ ರಸಸಾರ. ಈ ಮಣ್ಣಿನ ರಸಸಾರ ಏನಪ್ಪ ಅಂದ್ರೆ ಮಣ್ಣಿನಲ್ಲಿ ಆಮ್ಲೀಯತೆ ಅಥವಾ ಕ್ಷಾರೀಯತೆ ಎಷ್ಟಿದೆ ಅನ್ನೋದನ್ನ ತೋರಿಸುವಂತದ್ದು. ರಸಸಾರ ಯಾವಾಗ್ಲೂ ಉತ್ತಮವಾದ ಮಣ್ಣು ತುಂಬಾ ಚೆನ್ನಾಗಿದೆ ಆರೋಗ್ಯವಂತ ಮಣ್ಣು ಅನ್ನೋದಾದ್ರೆ ರಸಸಾರ ಯಾವಾಗ್ಲೂ 7 ಇರ್ಬೇಕಾಗುತ್ತೆ ಮಣ್ಣಿನ ರಸಸಾರ. ಅದನ್ನ ನ್ಯೂಟ್ರಲ್ ಪಿ ಹೆಚ್ ಅಂತ ನಾವು ಕರಿತೀವಿ. ಆ ನ್ಯೂಟ್ರಲ್ ಪಿ ಹೆಚ್ ಅಥವಾ ನ್ಯೂಟ್ರಲ್ ರಸಸಾರ 7 ಇದ್ದಾಗ ಆ ಪರಿಸ್ಥಿತಿನಲ್ಲಿ ಮಣ್ಣಿನಲ್ಲಿ ಏನೇನೆಲ್ಲ ಪೋಷಕಾಂಶಗಳಿದಾವೋ ಅವನ್ನೆಲ್ಲವನ್ನು ಬೆಳೆಗಳು ಈಸಿಯಾಗಿ ಆರಾಮವಾಗಿ ಅವನ್ನೆಲ್ಲ ಅಬ್ಸರ್ವ್ ತಗೋಬಹುದು ಬೆಳೆಗಳು. ಅದೇ ಒಂದು ವೇಳೆ ರಸಸಾರ 7 ಕಮ್ಮಿ ಇತ್ತು, 4 ಇತ್ತು 3 ಇತ್ತು ಅನ್ನೋದಾದ್ರೆ ಅದನ್ನ ಆಮ್ಲೀಯತೆ ಅಂತ ಕರಿತೀವಿ. ಆ ಪರಿಸ್ಥಿತಿನಲ್ಲಿ ಕೆಲವೊಂದು ಪೋಷಕಾಂಶಗಳು ಬೆಳೆಗೆ ಸಿಗಲ್ಲ. ಅವು ಭೂಮಿನಲ್ಲಿರುತ್ತೆ, ಮಣ್ಣಲ್ಲಿರುತ್ತೆ, ಆದ್ರೂ ಕೂಡ ಅವು ಬೇರೆ ರಾಸಾಯನಿಕಗಳ ಜೊತೆ ಮಿಶ್ರ ಆಗಿ ಅವು ಒಂದು ರೀತಿಯಲ್ಲಿ ಅದು ಬೆಳೆಗೆ ಸಿಗದೆ ಇರುವಂತ ಬೇರೆ ರಾಸಾಯನಿಕವಾಗಿ ಪರಿವರ್ತನೆ ಆಗುತ್ತೆ. ಈಗ ನಾವು ರಂಜಕ ಅನ್ನೋದು ಬಹಳ ಮುಖ್ಯವಾದ ಪೋಷಕಾಂಶ ಯಾವುದೇ ಒಂದು ಬೆಳೆಗೆ. ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷಿಯಂ, 3 ಏನಪ್ಪಾ ಅಂದ್ರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುವಂತ ಪೋಷಕಾಂಶಗಳು ಮತ್ತೆ ಬಹಳ ಮುಖ್ಯವಾಗಿ ಬೆಳೆ ಬೇಕಾಗಿರುವಂತ ಪೋಷಕಾಂಶಗಳು. ಈ ರಂಜಕ ಏನಾಗುತ್ತೆ, ರಸಸಾರ ಆಮ್ಲೀಯವಿದ್ದಾಗ ರಂಜಕ ಏನಾಗುತ್ತಪ್ಪ ಅಂದ್ರೆ ಅದು ಫಿಕ್ಸ್ ಆಗ್ಬಿಡುತ್ತೆ ಮಣ್ಣಲ್ಲಿ, ಮಣ್ಣಲ್ಲಿರೋಂಥ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ಅದು ಫಾಸ್ಫರಸ್ ಫಿಕ್ಸೇಷನ್ ಅಂತ ಕರಿತೀವಿ. ಭೂಮಿನಲ್ಲಿರುತ್ತೆ, ಮಣ್ಣಲ್ಲಿರುತ್ತೆ. ನಾವು ಮೇಲಿಂದನೂ ಗೊಬ್ಬರ ಕೊಟ್ಟು ಸಿಂಗಲ್ ಸೂಪರ್ ಫಾಸ್ಫೇಟು ಡಬಲ್ ಸೂಪರ್ ಕೊಟ್ಟು ನಾವು ರಂಜಕನ ಹಾಕ್ತೀವಿ, ಅದು ನಾವೆಷ್ಟೇ ಕೊಟ್ಟರು ಅದು ಬೆಳೆ ತಗೊಳಕ್ಕೆ ಆಗಲ್ಲ. ಅದೊಂದು ರೀತಿ ಫಿಕ್ಸ್ಡ್ ಫಾರಮ್ ಅಲ್ಲಿ ಆಗ್ಬಿಟ್ಟಿರುತ್ತೆ. ಬೆಳೆ ತಗೋಬೇಕಂದ್ರೆ ಅದಕ್ಕೆ ಅದರದ್ದು ಒಂದು ರಾಸಾಯನಿಕ ಒಂದು ಫಾರಮ್ ಫಾಸ್ಫೇಟ್ ಫಾರಮ್ ಅಲ್ಲಿ ಇದ್ದಾಗಷ್ಟೇ ರಂಜಕನ ಬೆಳೆಗಳು ತಗೊಳೋದಕ್ಕೆ ಸಾಧ್ಯ. ಅದು ಬೇರೆ ರೀತಿ ಅಲ್ಯೂಮಿನಿಯಂ ಫಾಸ್ಫೇಟ್ ಐರನ್ ಫಾಸ್ಫೇಟ್ ಆದಾಗ ಅದನ್ನ ಬೆಳೆ ತಗೊಳೋದಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕಾಗಿ ರಸಸಾರ ಆಮ್ಲೀಯತೆ ಇದ್ದಾಗ ಅದನ್ನ ನಾವು ನ್ಯೂಟ್ರಲ್ಗೆ ಅಂದ್ರೆ ನ್ಯೂಟ್ರಲ್ಗೆ ತರಬೇಕಂದ್ರೆ ಅದಕ್ಕೆ ನಾವು ಕೃಷಿ ಸುಣ್ಣನ ಬಳಸಬೇಕಾಗತ್ತೆ. ಕಮ್ಮಿ ಆಗಿತ್ತು ರಸಸಾರ ಮಣ್ಣಲ್ಲಿ, ಕಮ್ಮಿ ಇತ್ತು ಅಂದ್ರೆ ಅದನ್ನ ನಮ್ದು ಮುಖ್ಯವಾದ ಗೋಲ್ ಏನಪ್ಪಾ ಅಂದ್ರೆ ರಸಸಾರ ಕಮ್ಮಿ ಇದ್ರೆ ಅದನ್ನ ಜಾಸ್ತಿ ಮಾಡಿ ಏಳಕ್ ತರೋಂಥದ್ದು, ಜಾಸ್ತಿ ಇತ್ತು ಅಂದ್ರೆ ಕಮ್ಮಿ ಮಾಡಿ ಏಳಕ್ ತರಬೇಕು. ಯಾಕಂದ್ರೆ ಆ ಏಳು ಅನ್ನೋ ಪಿ ಹೆಚ್ ಅಲ್ಲಿನೇ ಎಲ್ಲಾ ಪೋಷಕಾಂಶಗಳು ಮಣ್ಣಲ್ಲಿರೋವನ್ನ ಬೆಳೆಗಳು ತಗೊಳೋದಕ್ಕೆ ಸಾಧ್ಯ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದು ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಗೆ ತೊಂದರೆ ಕೊಡುತ್ತೆ. ಆ ಕಾರಣಕ್ಕಾಗಿ ರಸಸಾರ ಏಳು ಇರೋದು ಬಹಳ ಉತ್ತಮ ಮಣ್ಣಿಗೆ. ನೀವು ಹೇಳಿದ್ರಿ ಈಗ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸ್ಬೇಕಾದ್ರೆ ಈ ಥರ ಎಲ್ಲ ತಗೋಬೇಕು, ಮಣ್ಣೆಲ್ಲ ತಗೊಂಬರ್ಬೇಕು ಅಂತ. ಈಗ ನಮ್ಮ ರೈತ ಬಾಂಧವರು ಮಣ್ಣು ಮತ್ತು ನೀರನ್ನೆಲ್ಲ ಶೇಖರಣೆ ಮಾಡ್ತಾರೆ, ಅದು ಯಾವ ಸಮಯದಲ್ಲಿ ಎಷ್ಟು ಗಂಟೆ ಒಳಗೆ ನಿಮಗೆ ತಲುಪಿಸ್ಬೇಕಾಗತ್ತೆ, ಕೆಲವರು ತೆಗೆದ್ಬಿಟ್ಟು ಏನೋ ವಾರ ಆದಮೇಲೆ ತಂದರೆ ಅದೆಲ್ಲ ಅದರ ಒಂದು ನಿಖರವಾದ ಒಂದು ಮಾಹಿತಿ ಸಿಗೋದಿಲ್ಲ. ಹಂಗಾಗ್ಬಿಟ್ಟು ತೆಗೆದ ನಂತರ ಎಷ್ಟು ಗಂಟೆ ಒಳಗೆ ನಿಮ್ಗೆ ತಲುಪಿಸ್ಬೇಕಾಗತ್ತೆ? ಮಣ್ಣದು ಏನು ಪ್ರಾಬ್ಲಮ್ ಆಗೋದಿಲ್ಲ, ಮಣ್ಣು ತಂದು ಒಂದ್ ಎರಡು ಮೂರು ದಿನ ಬಿಟ್ಟು ತಂದು ಕೊಟ್ಟರು ಏನು ಸಮಸ್ಯೆ ಇಲ್ಲ. ಬಟ್ ಏನಪ್ಪ ಅಂದ್ರೆ ನಾವು ಶೇಖರಣೆ ಮಾಡುವಾಗ ಕ್ಲೀನ್ ಆಗಿರುವಂತ ಒಂದು ಬ್ಯಾಗ್ ಅಲ್ಲಿ ಶೇಖರಣೆ ಮಾಡಿ ಇಟ್ಕೋಬೇಕು. ಮತ್ತೆ ಯಾವುದೇ ಒಂದು ರೀತಿಯಲ್ಲಿ ಬೇರೆ ಕೆಮಿಕಲ್ಲು ರಾಸಾಯನಿಕನೋ ಔಷಧಿನೋ, ರೈತರ ಮನೆ ಅಂದ್ಮೇಲೆ ಗಿಡ ಕೊಡಿಯೋ ಔಷಧಿಗಳಿರ್ತವೆ, ಗೊಬ್ಬರಗಳಿರ್ತವೆ, ಎಲ್ಲ ಇರ್ತವೆ, ಅವ್ಯಾವೂ ಅದ್ರ ಜೊತೆ ಮಿಕ್ಸ್ ಆಗದೆ ಇರೋ ರೀತಿ ನಾವು ಜಾಗ್ರತೆ ವಹಿಸ್ಬೇಕಾಗುತ್ತೆ. ನೆರಳಲ್ಲೇ ಒಣಗಿಸ್ಬೇಕಾಗತ್ತೆ. ಒಂದು ಮನವಿ ಏನಪ್ಪಾ ಅಂದ್ರೆ ಈ ಮಳೆ ಬರ್ತಿರುತ್ತೆ, ರಾಡಿ ಆಗಿರೋ ಮಣ್ಣನ್ನೇ ಬ್ಯಾಗಲ್ಲಿ ತುಂಬಿಕೊಂಡು ಬರ್ತಾರೆ. ದಯವಿಟ್ಟು ಆ ತಪ್ಪನ್ನ ರೈತರು ಯಾರು ಮಾಡಬೇಡ್ರಿ. ಅಂತ ಸಮಯದಲ್ಲಿ ನೀವು ಮಣ್ಣು ಸ್ಯಾಂಪಲ್ ತೆಗಿಲೇಬೇಕು ಅಂದ್ರೆ ತೆಗೆದ್ಬಿಟ್ಟು ಸ್ವಲ್ಪ ಒಂದೆರಡು ದಿನ ನೆರಳಲ್ಲಿ ಅದನ್ನ ನೀಟಾಗಿ ಒಣಗಿಸಿ ಅದು ಒಣಗಿದ ನಂತರ ತಂದ್ಕೊಡ್ರಿ. ನೀವು ರಾಡಿ ಮಣ್ಣು ತಂದ್ಕೊಟ್ರು ಮಾಡ್ಕೊಡ್ತೀವಿ ನಾವು, ಇಲ್ಲ ಅನ್ನಲ್ಲ. ಬಟ್ ನಮಗೆ ಒಣಗಿಸ್ಲಿಕ್ಕೆ ಅಷ್ಟು ಟೈಮ್ ಆಗುತ್ತಲ್ಲ, ಅಷ್ಟು ದಿನ ನಿಮಗೆ ರಿಪೋರ್ಟ್ ಸಿಗೋದು ಲೇಟ್ ಆಗುತ್ತೆ. ಹಂಗಾಗಿ ನೀವೇ ಒಣಗಿಸಿ ತಂದಾಗ ಇಮಿಡಿಯೇಟ್ ಆಗಿ ನಮ್ದು ಲ್ಯಾಬಿಗೆ ಹೋಗುತ್ತೆ. ಅಲ್ಲಿ ಅದೇನು ಅನಾಲಿಸಿಸ್ ಪ್ರೊಸೀಜರ್ ಮಾಡಬೇಕು ಮಾಡ್ತಾರೆ, ಅದ್ರ ಪ್ರಕಾರ ನಿಮ್ಗೆ ಒಂದು 10-12 ಮ್ಯಾಕ್ಸಿಮಮ್ 15 ದಿನದಲ್ಲಿ ನಿಮಗೆ ರಿಪೋರ್ಟ್ ಸಿಗುತ್ತೆ. ರಿಪೋರ್ಟ್ ಜೊತೆಗೆ ಆ ರಿಪೋರ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿನೂ, ಆ ಬೆಳೆ ನೀವು ಯಾವ ಬೆಳೆ ಹಾಕಬೇಕು ಅಥವಾ ನೀವು ಎಷ್ಟು ಇಂಥ ಬೆಳೆನೇ ನೀವು ಅಂತ ಹಾಕಿ ಆಗಿದ್ರೆ ಅದಕ್ಕೆ ಗೊಬ್ಬರಗಳು, ನಮ್ಮ ಮಣ್ಣು ಮತ್ತು ನೀರಿನ ಏನು ಪರೀಕ್ಷೆಯ ವರದಿ ಆಧಾರದ ಮೇಲೆ ಗೊಬ್ಬರಗಳು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಇಲ್ಲಿ ನಮ್ಮ ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮಗೆ ಕೊಡ್ತಾರೆ. ಮೇಡಮ್, ಹಾಗಿದ್ರೆ ಮಣ್ಣೇನ ಒಂದ್ 2-3 ದಿನ ಲೇಟ್ ಆಗಿ ತಂದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರಿ, ಈಗ ನೀರು ಎಷ್ಟು ದಿವಸದಲ್ಲಿ ತರಬೇಕು ಅಥವಾ ಎಷ್ಟು ಗಂಟೆ ಒಳಗೆ ತರಬೇಕು? ಸರ್, ನೀರು ಆಕ್ಚುಲಿ ಮೊದಲು ನೀರಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕೆ ಒಂದು ಪ್ರೊಸೀಜರ್ ಇದೆ. ಏನಪ್ಪಾ ಅಂದ್ರೆ ನಾವು ಬೋರ್ ಆನ್ ಮಾಡಿ ತಕ್ಷಣ ನೀರು ಹಿಡ್ಕೋಬಾರ್ದು. ಬೋರ್ ಆನ್ ಮಾಡಿ ಒಂದ್ 1/2 ಗಂಟೆ ಓಡಿಸಿ ಆ ನಂತರ ಕ್ಲೀನ್ ಆಗಿರೋ ಶುದ್ಧವಾಗಿರುವಂತ ನೀರಿನ ಬಾಟ್ಲಿನಲ್ಲೇ ನೀರಿನ ಸ್ಯಾಂಪಲ್ ನ ತರಬೇಕು. ನಮ್ಮ ರೈತರು ಒಂದ್ ತಪ್ಪ ಏನ್ ಮಾಡ್ತಾರೆ ಅಂದ್ರೆ ಎಣ್ಣೆ ಬಾಟ್ಲು ಇಲ್ಲಾಂದ್ರೆ ಯಾವ್ದೋ ಒಂದು ಔಷಧಿ ಬಾಟ್ಲು, ಅರ್ಜೆಂಟ್ಗೆ ಅವ್ರಿಗೆ ಕೈ ಸಿಗಲ್ಲ ಅನ್ನೋ ಕಾರಣಕ್ಕೆ ಹತ್ರದಲ್ಲಿ ಯಾವ್ದು ಸಿಗುತ್ತೋ ಅದನ್ನೇ ಬಾಟ್ಲ್ ಅಲ್ಲಿ ತಂದ್ಬಿಡ್ತಾರೆ. ಬಟ್ ಅದರಿಂದ ನಮ್ಗೆ ಸರಿಯಾದ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಇದೊಂದು ಮುಂಜಾಗ್ರತೆನ ರೈತರು ವಹಿಸ್ಬೇಕು. ಏನಪ್ಪಾ ಅಂದ್ರೆ ಕ್ಲೀನ್ ಆಗಿರುವಂತ ಒಂದು ವಾಟರ್ ಬಾಟ್ಲ್, ಬಿಸ್ಲರಿ ಬಾಟ್ಲ್ ಅಲ್ಲೇನೆ ಒಂದು 1/4 ಲೀಟರ್ ಅಷ್ಟು ನೀರು ತಗೊಂಡ್ ಬರ್ಬೇಕು. ಆಕ್ಚುಲಿ ಒಂದ್ ದಿನದಲ್ಲಿ ತಂದು ಕೊಡೋದು ಸೂಕ್ತ, ಅಕಸ್ಮಾತ್ ಒಂದ್ 1-2 ಡೇಸ್ ಲೇಟ್ ಆದ್ರೂ ಕೂಡ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ಬೇಕು ಅವರು. ಅದಕ್ಕೆ ನಾವು ಟಾಲಿನ್ ಅಂತ ಒಂದು ಕೆಮಿಕಲ್ ನಮ್ಮಲ್ಲಿ ತಂದು ಕೊಟ್ರೇನು ನಾವು ಅವತ್ ತಂದು ಕೊಟ್ಟಿದ್ದು ಅವತ್ತೇ ಅನಾಲಿಸಿಸ್ ಮಾಡಕ್ ನಮಗೂ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಟಾಲಿನ್ ಅನ್ನೋ ಒಂದು ಕೆಮಿಕಲ್ನ ಹಾಕಿ ಅದನ್ನ ಫ್ರಿಡ್ಜ್ ಅಲ್ಲಿ ಶೇಖರಣೆ ಮಾಡಿಟ್ಟು ನಾವು ನಮ್ಮ ಸ್ಯಾಂಪಲ್ಸ್ ನೋಡಿಕೊಂಡು ಜಾಸ್ತಿ ಇದ್ದಾಗ ಒಂದೆರಡು ದಿನ ಲೇಟ್ ಆಗ್ಬೋದು, ಆ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೇವೆ. ಹಂಗಾಗಿ ಒಂದ್ ದಿನದಲ್ಲಿ ತಂದು ಕೊಡೋದು ಸೂಕ್ತ ಅಂತ ನಾವು ಹೇಳೋದು. ನೀವು ಮಾತಾಡ್ಬೇಕಾದ್ರೆ ಹೇಳಿರಿ ಮೇಡಮ್, ನಮ್ಮ ರೈತ ಬಾಂಧವರು ಆದಷ್ಟು ಈ ಸಾವಯವ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಕೊಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆನ ಅಥವಾ ಮಣ್ಣಿನ ಗುಣಧರ್ಮವನ್ನು ಕಾಪಾಡಬಹುದು, ನಾವು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರನ ಬಳಸಿದಾಗ ನಮ್ಮ ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯ ಹಾಳಾಗುತ್ತೆ ಅಂತಂದ್ರೆ, ಇದು ಈ ತರ ನಾವು ಪ್ರತಿ ವರ್ಷ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಮಣ್ಣಿನ ಮೇಲೆ ಯಾವ್ಯಾವ ದುಷ್ಪರಿಣಾಮಗಳು ಬೀರ್ತಾವ ಅಂತ? ಮೊದಲನೇದಾಗಿ ರಾಸಾಯನಿಕ ಗೊಬ್ಬರ ಜಾಸ್ತಿ ಕೊಡೋದ್ರಿಂದ ಮಣ್ಣು ಅಂದ್ರೆ ಬರೀ ಮಣ್ಣು, ಅದು ಕಲ್ಲು ಮಣ್ಣು ಅಷ್ಟೇ ಅಲ್ಲ, ಮಣ್ಣಿನಲ್ಲಿ ಹಲವಾರು ಕೋಟಿ ಕೋಟಿ ಗಟ್ಟಲೆ ಜೀವಾಣುಗಳು ವಾಸ ಮಾಡ್ತಿರ್ತವೆ. ಆ ಜೀವಾಣುಗಳಿಂದನೇ ಇಡೀ ಪ್ರಕೃತಿ ಒಂದು ಬ್ಯಾಲೆನ್ಸ್ ಅಲ್ಲಿ ಇರೋದು. ಆ ಜೀವಾಣುಗಳು ಸಾಕಷ್ಟು ಸಾಕಷ್ಟು ಕ್ರಿಯೆಗಳನ್ನ ನಡೆಸ್ತಾವೆ ಮಣ್ಣಲ್ಲಿ. ಪ್ರತಿಯೊಂದು ನಾವು ಕೊಡುವಂತ ಸಾರಜನಕ, ರಂಜಕ, ಪೊಟ್ಯಾಶು ಪ್ರತಿಯೊಂದನ್ನು ಗಿಡಗಳಿಗೆ ಸಿಗ್ಬೇಕಪ್ಪ ಅಂದ್ರೆ ಅವನ್ನ ನಾವು ಕೊಟ್ಟಂತ ರಾಸಾಯನಿಕಗಳನ್ನ ಗಿಡಗಳಿಗೆ ಒದಗಿಸುವಂತ ಕಾರ್ಯ ನಡೆಯೋದು ಈ ಜೀವಾಣುಗಳಿಂದ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನಾವೇನ್ ಕರಿತೀವಿ. ಅದರಿಂದ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜೊತೆಗೆ ಎರೆಹುಳುಗಳು, ಗೆದ್ದಲುಗಳು, ಕೆಲವೊಂದು ಹುಳಗಳು ಕೂಡ ಮಣ್ಣಲ್ಲಿ ಇರ್ತವೆ. ಇವೆಲ್ಲ ಏನು ಜೀವಂತವಾಗಿರುವಂತ ಭಾಗ ಮಣ್ಣಿಂದು. ಸೊ ಈ ಜೀವಂತವಾಗಿರುವಂತ ಏನು ಮಣ್ಣಲ್ಲಿರುವಂತ ಅಂಶಕ್ಕೆ ಆಹಾರ ಕೊಡ್ಬೇಕು ನಾವು. ಅವು ಜೀವಂತ ಇರ್ಬೇಕಂದ್ರೆ ಯಾರಿಗಾದ್ರೂ ಆಹಾರ ಬೇಕಲ್ವ. ಆಹಾರನ ನಾವು ಕೊಡ್ಬೇಕಾಗಿರೋದು ಕೊಟ್ಟಿಗೆ ಗೊಬ್ಬರ, ಈ ಹಸಿರೆಲೆ ಗೊಬ್ಬರ, ವರ್ಮಿ ಕಾಂಪೋಸ್ಟು, ಕಾಂಪೋಸ್ಟು ಇಂಥವನ್ನು ಕೊಟ್ಟಾಗ ಅದರಲ್ಲಿರುವಂತ ಕಾರ್ಬನ್ ಸೋರ್ಸ್ನ ಉಪಯೋಗಿಸ್ಕೊಂಡು ಆ ಜೀವಾಣುಗಳು ಬೆಳೀತಾ ಹೋಗ್ತವೆ. ಒಂದಿರೋದು ಎರಡಾಗುತ್ತೆ, ಎರಡಿರೋದು ನಾಲ್ಕಾಗುತ್ತೆ, ನಾಲ್ಕಿರೋದು 16 ಆಗುತ್ತೆ. ಈ ರೀತಿ ಮಲ್ಟಿಪ್ಲಿಕೇಶನ್ ಆಗಿ ಕೋಟಿಗಟ್ಟಲೆ ಆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಕೇಳ್ತಿರ್ತೀವಿ ಎಲ್ಲ ಕಡೆ ಟ್ರೈಕೋಡರ್ಮಾ ಕೊಡಿ, ಸೂಡೋಮನಾಸ್ ಕೊಡಿ ಅಂತ. ಅವೆಲ್ಲನ ನಾವು ಜೈವಿಕ ಗೊಬ್ಬರಗಳು ಅಂತ ಕರಿತೀವಿ. ಜೈವಿಕ ಗೊಬ್ಬರಗಳು ಏನಂದ್ರೆ ಆ ಜೀವಾಣುಗಳಿಗೆ ಆಹಾರ. ಅವು ಆ ಜೈವಿಕ ಗೊಬ್ಬರ ಅನ್ನೋದು ಒಂದು ಜೀವಾಣುನೆ, ಟ್ರೈಕೋಡರ್ಮಾ ಅನ್ನೋದು ಒಂದು ಜೀವಾಣುನೆ, ಅದೇ ರೀತಿ ಸೂಡೋಮನಸ್ ಅನ್ನೋದು ಒಂದು ಜೀವಾಣುನೆ. ಅವನ್ನ ನಾವು ಮಣ್ಣಿಗೆ ಸೇರಿಸ್ಬೇಕಂದ್ರೂ ಕೂಡ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿರ್ಬೇಕು. ಕೊಟ್ಟಿಗೆ ಗೊಬ್ಬರನೇ ಅವಕ್ಕೆ ಆಹಾರ, ಅಥವಾ ಸಾವಯವ ಗೊಬ್ಬರ, ಯಾವುದೇ ಒಂದು ಸಾವಯವ. ಕೊಟ್ಟಿಗೆ ಗೊಬ್ಬರ ಅಂದ್ರೆ ಏನು, ಆಲ್ರೆಡಿ ಕಸ ಅದನ್ನೆಲ್ಲ ನಾವು ಕೊಳಸ್ಬಿಟ್ಟಿರ್ತೀವಿ, ಡಿಕಂಪೋಸಿಷನ್ ಆಗಿರುತ್ತೆ, ರೆಡಿ ಅವಕ್ಕೇನೋ ರೆಡಿ ಟು ಈಟ್ ಫುಡ್ ತರ ಆ ಜೀವಾಣುಗಳಿಗೆ. ಅದೇ ನಾವು ಹಸಿರೆಲೆ ಗೊಬ್ಬರ ಅಥವಾ ಇನ್ಯಾವುದೋ ಗೊಬ್ಬರ ಕೊಟ್ಟಾಗ ಅದು ಸ್ವಲ್ಪ ಸಮಯ ಅದು ಕೊಳಿಬೇಕು ಭೂಮಿನಲ್ಲಿ. ಆ ಕೊಳಿಯುವಂತ ಕೆಲಸನೂ ಮಾಡೋದು ಈ ಜೀವಾಣುಗಳೇನೆ. ಸೊ ಆದ ಕಾರಣ ನಾವು ಎಷ್ಟು ಮಣ್ಣಿನಲ್ಲಿ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಮಣ್ಣು ಆರೋಗ್ಯವಾಗಿದೆ ಅಂತ. ಈಗ ನಮ್ಗೆ ಅಂದ್ರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಆ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ನೈಟ್ರೋಜನ್ ಎಲ್ಲ ಇದಾವೆ ವಾತಾವರಣದಲ್ಲಿ. ಅವನ್ನ ನಾವು ಡೈರೆಕ್ಟ್ ಆಗಿ ಗಿಡಗಳು ತಗೊಳಕಾಗಲ್ಲ. ಈ ಸಾರಜನಕ ಅಂತೂ ಅತಿ ಹೆಚ್ಚಾಗಿದೆ ನಮ್ಮ ವಾತಾವರಣದಲ್ಲಿ, 78% ಸಾರಜನಕ ಇದೆ. ಆದ್ರೆ ನಮ್ಮ ಗಿಡಗಳು ನೇರವಾಗಿ ಆ ಸಾರಜನಕನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಗಿಡಗಳಿಗೆ ಸಾರಜನಕ ವಾತಾವರಣದಲ್ಲಿ ಇರೋದನ್ನ ಒದಗಿಸ್ಲಿಕ್ಕೆ ಈ ಜೀವಾಣುಗಳು ಅವಶ್ಯಕವಾಗಿ ಬೇಕು. ಜೀವಾಣುಗಳು ಏನ್ ಮಾಡ್ತವೆ ಅಂದ್ರೆ ವಾತಾವರಣದಲ್ಲಿರುವಂತ ಸಾರಜನಕನ ಅವು ಹೀರ್ಕೊಂಡು ಈ ಗಿಡಗಳ ಬೇರ್ಗಳಲ್ಲಿ ಗಂಟುಗಳಾಗ್ತವೆ. ಆ ಗಂಟುಗಳಲ್ಲಿ ಆ ಸಾರಜನಕನ ಹಿಡಿದಿಟ್ಕೊಳ್ತವೆ. ಆ ಗಂಟುಗಳಿಂದ ಮತ್ತೆ ನಮ್ಮ ಗಿಡಗಳು ಸಾರಜನಕನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ತವೆ. ಈ ರೀತಿ ಬರೀ ಸಾರಜನಕ ಒಂದೇ ಅಲ್ಲ, ಈವನ್ ರಂಜಕ, ಪೊಟ್ಯಾಶ್ ಪ್ರತಿಯೊಂದಕ್ಕೂ ಕೂಡ. ಈಗ ನಾನು ಹೇಳಿದೆ ರಂಜಕದ ವಿಷಯದಲ್ಲಿ ಬಂದಾಗ ಫಿಕ್ಸೇಷನ್ ಆಗುತ್ತೆ ಅಂತ. ಆ ಫಿಕ್ಸೇಷನ್ ಆದಂತ ರಂಜಕನ ಬಿಡುಗಡೆ ಮಾಡ್ಬೇಕಲ್ಲ, ಅದನ್ನು ಕೂಡ ಈ ಜೀವಾಣುಗಳೇ ಮಾಡ್ತವೆ. ಫಾಸ್ಫರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ, ಸೂಡೋಮನಾಸ್ ಅಂತೀವಲ್ಲ ಅದು, ಬ್ಯಾಸಿಲಸ್ ಅಂತ ಒಂದು. ಈ ರೀತಿ ಬೇರೆ ಬೇರೆ ಜೀವಾಣುಗಳು ಈ ರೀತಿ ನಮ್ಗೆ ಏನು ಗಿಡಗಳಿಗೆ ಪೋಷಕಾಂಶಗಳು ಸಿಗದಂಗಿರ್ತವೋ ಅವನ್ನು ಕೂಡ ಸಿಗೋ ರೀತಿ ಮಾಡುವಂತದ್ದು ಈ ಜೀವಾಣುಗಳು. ಸೊ ಆ ಜೀವಾಣುಗಳ ಸಂಖ್ಯೆ ನಾವು ಮಣ್ಣಲ್ಲಿ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅದೆಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ನಮ್ಮ ಮಣ್ಣಿನ ಫಲವತ್ತತೆ ಅಥವಾ ಮಣ್ಣಿನ ಆರೋಗ್ಯ ಅಷ್ಟು ಚೆನ್ನಾಗಿ ಇರುತ್ತೆ. ಈಗ ನಾವು ತಿನ್ನಂತ ಆಹಾರ, ಮನುಷ್ಯ ನಾವು ತಿನ್ನಂತ ಆಹಾರ ಕೂಡ ಜೀರ್ಣ ಆಗ್ಬೇಕು, ಜೀರ್ಣಕ್ರಿಯೆ ನಡಿಬೇಕಂದ್ರು ನಮ್ಮ ಹೊಟ್ಟೆನಲ್ಲೂ ಕೋಟ್ಯಾನುಗಟ್ಟಲೆ ಜೀವಾಣುಗಳು ಇದಾವೆ. ಅವು ಮಾಡ್ತಿರೋ ಕೆಲಸದಿಂದನೇ ನಮ್ಗೆ ಅದೇನು ಡೈಜೆಷನ್ ಆಗ್ತಿರೋದು. ನಮ್ಮ ಬಾಡಿ ನಡಿಬೇಕು, ಕರೆಕ್ಟ್ ಆಗಿ ಮೆಟಬಾಲಿಸಮ್ ಆಗ್ಬೇಕು ಅಂದ್ರು ಕೂಡ ಕೋಟ್ಯಾನುಗಟ್ಟಲೆ ಜೀವಾಣುಗಳು ಕೆಲಸ ಮಾಡಬೇಕು. ಅದರಲ್ಲಿ ಕೆಲವೊಂದು ಒಳ್ಳೆ ನಮ್ಗೆ ಮನುಷ್ಯನ್ಗೆ ಅಥವಾ ಗಿಡಗಳಿಗೆ ಅನುಕೂಲ ಮಾಡುವಂತ ಜೀವಾಣುಗಳು ಇರ್ತವೆ, ಕೆಲವೊಂದು ತೊಂದರೆ ಕೊಡುವಂತ ಜೀವಾಣುಗಳು ಇರ್ತವೆ. ತೊಂದರೆ ಕೊಡುವಂತಂದ್ರೆ ಈ ಕಾಯಿಲೆ, ಗಿಡಗಳಿಗೆ ರೋಗ ಬರುವಂತದ್ದು, ಆ ತರದನ್ನ ಮಾಡುವಂಥದ್ದು ಅದು ತೊಂದರೆ ಕೊಡುವಂಥದ್ದು. ಅದ್ರ ವಿರುದ್ಧ ಹೋರಾಡೋದಕ್ಕೆ ನಮ್ಗೆ ಅನುಕೂಲ ಮಾಡುವಂತ ಜೀವಾಣುಗಳ ಸಂಖ್ಯೆನ ನಾವು ಜಾಸ್ತಿ ಮಾಡ್ಬೇಕಾಗುತ್ತೆ. ಆ ಕಾರಣಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ, ಈ ಸಾವಯವ ಗೊಬ್ಬರ ಯಾವುದೇ ಒಂದು ರೀತಿ ಆಗಿರ್ಬೋದು, ಕೊಟ್ಟಿಗೆ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಜೈವಿಕ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರ, ಯಾವುದೋ ಒಂದು ರೀತಿನಲ್ಲಿ ನಮ್ಮ ಭೂಮಿಗೆ ಪ್ರತಿ ವರ್ಷ ನಾವು ಸಾವಯವ ಗೊಬ್ಬರನ ಕೊಡ್ತಾ ಹೋಗ್ಬೇಕು. ಅದು ನಾವು ಎಷ್ಟು ಜಾಸ್ತಿ ಕೊಟ್ಟರು ಅದರಿಂದ ಏನು ದುಷ್ಪರಿಣಾಮ ಇಲ್ಲ. ಅದೇ ರೀತಿ ಬರೀ ಸಾವಯವ ಗೊಬ್ಬರನೇ ಕೊಟ್ಕೊಂಡು ನೀವು ಕೃಷಿ ಮಾಡಿ ಅಂತ ನಾವು ಹೇಳಲ್ಲ. ಅದರ ಜೊತೆಲಿ ಬೆಳೆಗೆ ತಕ್ಕನಂಗೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ, ಒಂದೊಂದು ಬೆಳೆಗೆ ಒಂದೊಂದು ಏನದು ರೆಕಮೆಂಡೆಡ್ ಡೋಸ್ ಅಂತೀವಿ, ಶಿಫಾರಸು ಮಾಡದಂತ ಡೋಸ್, ಅದರ ಪ್ರಕಾರ ಬೆಳೆಗಳಿಗೆ ಕೊಡ್ತಾ ಹೋಗ್ಬೇಕು. ಎರಡನ್ನು ನಾವು ಬ್ಯಾಲೆನ್ಸ್ ಮಾಡಿ ಕೊಟ್ಟಾಗಷ್ಟೇ ನಮ್ಗೆ ಒಳ್ಳೆ ರೀತಿನಲ್ಲಿ ಇಳುವರಿನೂ ಸಿಗುತ್ತೆ, ನಮ್ಮ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲಾ ರೀತಿನಲ್ಲಿ ಅನುಕೂಲ ಆಗುತ್ತೆ. ಈಗೀಗ ನೀವು ಕೃಷಿ ವಿಜ್ಞಾನಿಗಳು ಹೇಳ್ತಿರ್ತೀರ, ಈ ಸಾವಯವ ಗೊಬ್ಬರ, ಈ ರಾಸಾಯನಿಕ ಗೊಬ್ಬರ ಜೊತೆಗೆ ಈ ಲಘು ಪೋಷಕಾಂಶಗಳು ಕೊಡಬೇಕು, ಜಿಂಕ್, ಬೋರನ್, ಜಿಪ್ಸಮ್, PSP ತದವೆಲ್ಲ, ಅವು ಎಷ್ಟು ಅನುಕೂಲ ಅಂತ. ಈಗ ನಮ್ಮ ಮಣ್ಣಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಹೇಳ್ಬೇಕು ಅಂದ್ರೆ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಪ್ರಮಾಣ ಕಮ್ಮಿ ಇದೆ. ಯಾಕೆ ಕಮ್ಮಿ ಆಯ್ತು ಅಂದ್ರೆ ಅದಕ್ಕೂ ಕಾರಣ ನಾವು ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರಗಳನ್ನ ಬಳಸ್ತಾ ಇಲ್ಲ. ಸಾವಯವ ಗೊಬ್ಬರದಲ್ಲಿ ರಂಜಕ, ಪೊಟ್ಯಾಷು, ಸಾರಜನಕದ ಪ್ರಮಾಣ ಜಾಸ್ತಿ ಏನಿರೋದಿಲ್ಲ, ಕಮ್ಮಿನೇ ಇರುತ್ತೆ. ಅದರ ಜೊತೆಯಲ್ಲಿ ಈ ಲಘು ಪೋಷಕಾಂಶಗಳೆಲ್ಲಾನೂ ಈ ಕೊಟ್ಟಿಗೆ ಗೊಬ್ಬರ, ಈ ಸಾವಯವ ಗೊಬ್ಬರಗಳಲ್ಲಿ ಇರ್ತವೆ. ಪ್ರತಿ ವರ್ಷ ನಾವು ಸಾವಯವ ಗೊಬ್ಬರ ಹಾಕೋದ್ರಿಂದ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಪ್ರಮಾಣ ಬ್ಯಾಲೆನ್ಸ್ ಮೇಂಟೈನ್ ಆಗ್ತಾ ಹೋಗುತ್ತೆ. ನಾವು ಈ ಸಾವಯವ ಗೊಬ್ಬರ ಕೊಡದೇನೆ ಬರೀ ರಾಸಾಯನಿಕ ಗೊಬ್ಬರ ಕೊಟ್ಟಾಗ, ರಾಸಾಯನಿಕ ಗೊಬ್ಬರದಲ್ಲಿ ಏನ್ ಕಂಟೆಂಟ್ ಇರುತ್ತೆ? ಸಾರಜನಕ, ರಂಜಕ, ಪೊಟ್ಯಾಷ್, ಮಹಾ ಅಂದ್ರೆ ಒಂದ್ ಸಲ್ಫರ್ ಇರ್ಬೋದು ಅಷ್ಟೇ, ಅಷ್ಟು ಬಿಟ್ರೆ ಇನ್ನೊಂದು ಎಕ್ಸ್ಟ್ರಾ ಏನು ಇರಲ್ಲ. ಈ ನಾಲ್ಕು ಪೋಷಕಾಂಶನ ಅಷ್ಟೇ ನಾವು ಕೊಡ್ತಾ ಹೋಗ್ತಿದೀವಿ. ಅದಕ್ಕೆ ಮಣ್ಣಲ್ಲಿ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ನ ಪ್ರಮಾಣ ಮೇಂಟೈನ್ ಆಗ್ಬೇಕಷ್ಟೇನೆ, ಅದೇನು ಜಾಸ್ತಿ ಆಗಲ್ಲ. ಮೇಂಟೈನ್ ಆಗೋದಕ್ಕೂ ಕೂಡ ಅಲ್ಲಿ ನಮ್ಗೆ ಅವಕಾಶ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸಾವಯವ ಗೊಬ್ಬರ ಕೊಡಬೇಕು. ಈ ಲಘು ಪೋಷಕಾಂಶಗಳ ಮಹತ್ವ ಏನಪ್ಪಾ ಅಂದ್ರೆ, ಅವು ಪ್ರತಿಯೊಂದು ಬೆಳೆಗೂ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತವು. ಆದ್ರೆ ಅವನ್ನೇ ನಾವು ಜಾಸ್ತಿ ಪ್ರಮಾಣದಲ್ಲಿ ಕೊಡ್ಬೇಕಾಗಿಲ್ಲ, ಕೆ ಜಿ ಗಟ್ಟಲೆ ಕೊಡುವಂತದಿಲ್ಲ. ಪಿಪಿಎಂ ಅಂತೀವಿ, ಪಿಪಿಎಂ ಪಾರ್ಟ್ಸ್ ಪರ್ ಮಿಲಿಯನ್, ಅಂದ್ರೆ ಬಹಳ ಕಮ್ಮಿ ಪ್ರಮಾಣದಲ್ಲಿ ಅವು ಬೆಳೆಗೆ ಬೇಕು, ಅದೇ ಅಷ್ಟೇ ಅವಶ್ಯಕವಾಗಿ ಬೇಕು. ಅವು ಅಷ್ಟು ಕಮ್ಮಿ ಪ್ರಮಾಣದಲ್ಲೇನು ಬೆಳೆಗೆ ಸಿಗ್ಲಿಲ್ಲ ಅಂದಾಗ ಅದರಿಂದ ಹಲವಾರು ತೊಂದರೆಗಳು ಬೆಳೆಗೆ ಆಗುತ್ತೆ, ಇಳುವರಿನಲ್ಲಾಗುತ್ತೆ, ಕ್ವಾಲಿಟಿ ಮೇಲಾಗುತ್ತೆ. ಈ ರೀತಿ ಮುಖ್ಯವಾಗಿ ನಾವು ಇವಾಗ ಶೇಂಗಾ ಬೆಳಿತೀವಿ, ಶೇಂಗಾದಲ್ಲಿ ನಮ್ಗೆ ಎಡಿಬಲ್ ಪಾರ್ಟ್ ಏನಪ್ಪಾ ಅಂದ್ರೆ ನಟ್ಸ್. ನಟ್ಸ್ ಅನ್ನು ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಎಣ್ಣೆ ತೆಗಿಲಿಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ನಾವು ಬೆಳೆಯುವಂತ ಶೇಂಗಾದಲ್ಲಿ ಎಣ್ಣೆ ಪ್ರಮಾಣ ಜಾಸ್ತಿ ಇರಬೇಕು, ಅದು ನಮ್ ಗುರಿ ಆಗಿರ್ಬೇಕು ಬೆಳೆ ಬೆಳೆಯೋರಿಗೆ. ಆ ಎಣ್ಣೆ ಪ್ರಮಾಣ ಯಾವ್ದ್ರಿಂದ ಜಾಸ್ತಿ ಆಗುತ್ತೆ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಕೊಡೋದ್ರಿಂದ ಜಾಸ್ತಿ ಆಗಲ್ಲ. ಸಾರಜನಕ, ರಂಜಕ, ಪೊಟ್ಯಾಶ್ ಕೊಡೋದ್ರಿಂದ ಏನಾಗುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ, ಹಸಿರಾಗಿ ಬೆಳೆಯುತ್ತೆ, ಕಾಯಿ ಕಚ್ಚುತ್ತೆ, ಅವೆಲ್ಲ ಆಗುತ್ತೆ. ಬಟ್ ಆ ಶೇಂಗಾ ಬೀಜದಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗ್ಬೇಕಂದ್ರೆ ಅದಕ್ಕೆ ಸಲ್ಫರ್ ಕೊಡ್ಬೇಕಾಗುತ್ತೆ. ಈ ರೀತಿ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಆ ವಿಷಯದಲ್ಲಿ ಬಂದಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಆ ಕಾರಣಕ್ಕಾಗಿ ಈ ಲಘು ಪೋಷಕಾಂಶಗಳು ಕೊಡ್ಲೇಬೇಕು. ಅವೇನ್ ಜಾಸ್ತಿ ಟನ್ ಗಟ್ಟಲೆ ಅಥವಾ ಕೆ ಜಿ ಗಟ್ಟಲೆ ಕೊಡುವಂತದಿರಲ್ಲ, ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಬೇಕು. ನಿಮ್ಮ ಮಣ್ಣಿಗೆ ಲಘು ಪೋಷಕಾಂಶಗಳನ್ನ ನೀವು ಒದಗಿಸ್ಬೇಕಂದ್ರೆ ಕಡ್ಡಾಯವಾಗಿ ಸಾವಯವ ಗೊಬ್ಬರನ ನೀವು ಕೊಡಬೇಕು. ಬೇರೆ ಯಾವ ರೀತಿಯಿಂದನೂ ಅದನ್ನ ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಮಣ್ಣು ಮತ್ತು ನೀರಿನ ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಮೇಡಮ್. ಈ ಪ್ರಯೋಗಾಲಯಗಳು ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇದಾವೆ, ಅದರ ಅನುಕೂಲ ನಮ್ಮ ರೈತರು ಯಾವ ರೀತಿ ಪಡ್ಕೊಂಡು? ಪ್ರಯೋಗಾಲಯಗಳು ಅಂದ್ರೆ ಮೊದಲನೇದಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ನಾವು ಎಲ್ಲಾ ರೀತಿ ಮೇಜರ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲಾದ್ರದ್ದು ನಾವು ಇಲ್ಲಿ ಅನಾಲಿಸಿಸ್ ಮಾಡ್ತೇವೆ. ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶು, ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಗಂಧಕ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಿಂಕು, ಮ್ಯಾಂಗನೀಸು, ಐರನ್ನು, ಕಾಪರ್, ಈ ನಾಲ್ಕು ಲಘು ಪೋಷಕಾಂಶಗಳು ಇಷ್ಟರದ್ದು ನಾವು ಅನಾಲಿಸಿಸ್ ಮಾಡಿ ಕೊಡ್ತೀವಿ. ಅದೇ ರೀತಿ ನೀರಿಗೆ ಸಂಬಂಧಪಟ್ಟಂಗೆ ರಸಸಾರ, ಇಸಿ, ಕ್ಲೋರೈಡ್ ಕಂಟೆಂಟು, ಸೋಡಿಯಮ್ಮು, ಸೋಡಿಯಂ ಅಡ್ಸಾಪ್ಷನ್ ರೇಷಿಯೋ, ರೆಸಿಡಿಯಲ್ ಸೋಡಿಯಂ ಕಾರ್ಬೊನೇಟ್, ಇಷ್ಟು ಪ್ಯಾರಾಮೀಟರ್ಸ್ನ ಮಾಡಿ ನಾವು ಕೊಡ್ತೇವೆ. ಇದೆಲ್ಲ ನೋಡೋದ್ರಿಂದ ಮಣ್ಣು, ನೀರು, ಅದ್ರದ್ದು ಬೆಳೆ ಬೆಳೆಯೋದಕ್ಕೆ ಅದ್ರ ಸೂಕ್ತತೆ ಹೆಂಗಿದೆ ಅನ್ನೋದನ್ನು ನಾವು ಅದ್ರ ಮೇಲೆ ಆ ಪ್ಯಾರಾಮೀಟರ್ಸ್ನ ಅದು ಬಂದಂಥ ರಿಸಲ್ಟ್ ಮೇಲೆ ನಾವು ಅನಾಲಿಸಿಸ್ ಮಾಡಿ ಅದಕ್ಕೆ ತಕ್ಕಂಗೆ ನಿಮಗೆ ಮಾಹಿತಿ ಕೂಡ ಇಲ್ಲಿ ಒದಗಿಸಲಾಗುತ್ತೆ. ಇದು ಬಿಟ್ಟರೆ IIT ಅನ್ನೋ ಒಂದು ಸಂಸ್ಥೆ ಇದೆ ಚಿತ್ರದುರ್ಗದಲ್ಲಿ, ಅಲ್ಲೂ ಕೂಡ ಒಂದು ಪ್ರಯೋಗಾಲಯ ಇದೆ, ಅವರು ಕೂಡ ಮಾಡಿಕೊಡ್ತಾರೆ. ಅದನ್ನು ಮೀರಿ ನಮ್ಮ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿಯಲ್ಲೂ ಕೂಡ ಮಣ್ಣು ಮತ್ತು ನೀರು ಪರೀಕ್ಷಾ ಪ್ರಯೋಗಾಲಯ ಇದೆ. ಬಟ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅವರೇ ಹೋಗಿ ಈ ಗ್ರಿಡ್ ಸ್ಯಾಂಪ್ಲಿಂಗ್ ಮಾಡ್ತಾರೆ, ಅವರೇ ಹೊಲಗಳಿಗೆ ಹೋಗಿ ಅವ್ರಿಗೆ ಮಣ್ಣು ಆರೋಗ್ಯ ಚೀಟಿ ಅಂತ ಮಾಡ್ತಾರೆ, ಗ್ರಿಡ್ ಸ್ಯಾಂಪ್ಲಿಂಗ್, ಅವರೇ ಬಂದು ಅವರೇ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ, ಅದನ್ನು ತಗೊಂಡೋಗಿ ಅನಲೈಸ್ ಮಾಡಿ ಅದರದ್ದೆಲ್ಲ ರಿಸಲ್ಟ್ನ ಮಣ್ಣು ಆರೋಗ್ಯ ಚೀಟಿ ಅಂತ ರೆಡಿ ಮಾಡಿ ಅವರು ರೈತರಿಗೆ ಅವರೇ ಒದಗಿಸ್ತಾರೆ. ಅದು ಇಲಾಖೆ ಮುಖಾಂತರ ಅದು ರೆಗ್ಯುಲರ್ ಆಗಿ ನಡೀತಾ ಇರುವಂತಹ ಪ್ರೋಗ್ರಾಮ್. ಆದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರೇ ಮಣ್ಣು ಮತ್ತು ನೀರಿನ ಸ್ಯಾಂಪಲ್ನ ಇಲ್ಲಿಗೆ ತಗೊಂಡ್ ಬರಬೇಕಾಗತ್ತೆ. ತಗೊಂಡ್ ಬಂದು ಅವ್ರ ಮಾಹಿತಿ ಎಲ್ಲ ಕೊಟ್ಟೋದ್ರೆ ಒಂದು 10-12 ದಿನದಲ್ಲಿ ನಿಮಗೆ ರಿಪೋರ್ಟು ವಿತ್ ಮಾಹಿತಿ ಎಲ್ಲ ಕೊಡ್ತೇವೆ. ಒಂದು ಮಣ್ಣ ಸ್ಯಾಂಪಲ್ ಅನಾಲಿಸಿಸ್ಗೆ ಅಂದ್ರೆ ಮೇಜರ್ ನ್ಯೂಟ್ರಿಯೆಂಟ್ಸ್ಗಾದ್ರೆ ₹50, ನೀರಿನ ಅನಾಲಿಸಿಸ್ಗಾದ್ರೆ ₹100 ತಗೋತೀವಿ. ನಿಮಗೆ ಏನಾದರೂ ಲಘು ಪೋಷಕಾಂಶಗಳದ್ದು ಅನಾಲಿಸಿಸ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದ್ರೆ ಅದಕ್ಕೆ ಎಕ್ಸ್ಟ್ರಾ ₹100 ₹100 ಚಾರ್ಜ್ ಮಾಡ್ತೀವಿ. ಒಟ್ಟು ನಿಮಗೆಲ್ಲ ಮೇಜರು, ಮೈಕ್ರೋ ನ್ಯೂಟ್ರಿಯೆಂಟ್ಸು, ವಾಟರು, ನೀರು ಎಲ್ಲಾನೂ ಅನಾಲಿಸಿಸ್ ಬೇಕಂದ್ರೆ ಒಟ್ಟು ₹250 ಆಗುತ್ತೆ. ಇಲ್ಲ ಲಘು ಪೋಷಕಾಂಶಗಳ ಬಗ್ಗೆ ಇನ್ನೂ ಸುಮಾರು ರೈತರಿಗೆ ಮಾಹಿತಿ ಇಲ್ಲ, ಹಾಗಾಗಿ ಹೆಚ್ಚಿನ ಜನ ಯಾರು ಲಘು ಪೋಷಕಾಂಶ ಕೇಳ್ಕೊಂಡು ಬರ್ತಾ ಇಲ್ಲ ನಮ್ಮಲ್ಲಿ ಸದ್ಯಕ್ಕೆ. ಮೇಜರ್ ನ್ಯೂಟ್ರಿಯೆಂಟ್ಸು ಮತ್ತೆ ವಾಟರ್ ಅನಾಲಿಸಿಸ್ ಮಾಡೋದಾದ್ರೆ ಒಂದು ಮಣ್ಣು ಒಂದು ನೀರಿಗೆ ಒಟ್ಟು ₹100-150 ನಾವಿಲ್ಲಿ ಚಾರ್ಜ್ ಮಾಡ್ತೇವೆ. ಈಗ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸೋದ್ರಿಂದ ಇಷ್ಟೊಂದೆಲ್ಲ ಅನುಕೂಲಗಳಿದೆ ಅಂತ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ನೀವಿಲ್ಲಿ ವಿಜ್ಞಾನಿಗಳಾಗಿ ಇಲ್ಲಿ ಪ್ರತಿ ದಿವಸ ಸಾಕಷ್ಟು ಜನ ರೈತರು ಬರ್ತಾ ಇರ್ತಾರೆ. ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸೋದ್ರ ಬಗ್ಗೆ ಅವ್ರ ಆಸಕ್ತಿ ಯಾವ ರೀತಿ ಇದೆ ಮೇಡಮ್ ನಮ್ಮ ಜಿಲ್ಲೆಯಲ್ಲಿ ರೈತರದ್ದು? ಸರ್, ತುಂಬಾ ಜನ ತುಂಬಾ ಆಸಕ್ತಿಯಿಂದ ತಂದು ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಮಾಹಿತಿ ಕೊರತೆ ಇದೆ. ಅದನ್ನ ನಾವು ಮಾಹಿತಿನ ಅವ್ರಿಗೆ ಹೆಚ್ಚಿನದಾಗಿ ಒದಗಿಸುವಂತ ಕೆಲಸ ಮಾಡಬೇಕಾಗಿದೆ. ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಎಲ್ಲಾ ರೀತಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಯವರು ಎಲ್ಲರೂ ಒಟ್ಟುಗೂಡ್ಕೊಂಡು ಅವರಿಗೆ ಸ್ವಲ್ಪ ಮಾಹಿತಿ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಲ್ರಿಗೂ ತಲುಪೋ ರೀತಿ ಮಾಡಬೇಕಾಗಿರೋಂಥದ್ದು ಒಂದು. ಬಟ್ ಒಂದು ಸಮಸ್ಯೆ ಎಲ್ಲಾಗ್ತಿದೆ ಅಂದರೆ, ನಮ್ಮ ರೈತರು ಬೆಳೆ ಇಡೋಕೆ ಮುಂಚೆ ಮಣ್ಣು ಮತ್ತು ನೀರು ಪರೀಕ್ಷೆನ ಮಾಡಿಸೋದ್ರ ಬದಲಾಗಿ ಬೆಳೆ ಇಟ್ಟ ಮೇಲೆ ಒಂದು ತಿಂಗಳು, ಒಂದೂವರೆ ತಿಂಗಳು, ಎರಡು ತಿಂಗಳು ಆದಮೇಲೆ ಅಲ್ಲೇನೋ ಒಂದು ಸಮಸ್ಯೆ ಕಂಡು ಬಂದಾಗ ಮಣ್ಣು ನೀರು ತಗೊಂಡು ಬರ್ತಾರೆ. ಅದರಿಂದ ನಾವು ಅನಾಲಿಸಿಸ್ ಮಾಡ್ತೀವಿ, ರಿಪೋರ್ಟ್ ಕೊಡ್ತೀವಿ, ಮಾಹಿತಿನೂ ಕೊಡ್ತೀವಿ, ನಾ ಇಲ್ಲ ಅಂತ ಹೇಳಲ್ಲ. ಬಟ್ ಅವರು ಬೆಳೆ ಇಡೋಕ್ ಮುಂಚೆನೆ ಸಾಕಷ್ಟು ಖರ್ಚು ಮಾಡ್ಕೊಂಡಿರ್ತಾರೆ ರೈತರು. ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡಿ ಈಗ ಬೆಳೆ ಇಟ್ಟಾಗಿದೆ. ಈ ಬಾಳೆನೆ ತಗೊಳ್ರಿ, ಎಲ್ಲೋ ಟಿಶ್ಯೂ ಕಲ್ಚರ್ ಸಸಿ ತರ್ತಾರೆ, ನಾಟಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆಮೇಲೆ ಒಂದ್ ತಿಂಗಳು ಎರಡು ತಿಂಗಳು ಬೆಳೆ ಬಂದ್ಮೇಲೆ ನೀರ್ ಹಾಕಿದ್ರೆ ಹಿಂಗೆ ಬೆಳ್ಳಗಾಗ್ತಿದೆ ಭೂಮಿ ಎಲ್ಲ ಅನ್ನೋ ಸಮಸ್ಯೆನ ತಗೊಂಡು ಬರ್ತಾರೆ. ನಮ್ಮಲ್ಲಿ ಮೊನ್ನೆ ಅಷ್ಟೇ ಒಬ್ರು ಮಾರಿ ಕಣವೆ ಅವ್ರ ಹೆಸರು ನಂಗೆ ನೆನಪಿಲ್ಲ, ರೈತರು ಅವರು ಬಂದು ಹೊಸದಾಗಿ ಜಮೀನ್ ಖರೀದಿ ಮಾಡಿ ಇಲ್ಲಿ ಬಾಳೆ ಬೆಳಿಬೇಕು, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ನೋ ತುಂಬಾ ಆಸಕ್ತಿಯಿಂದ ಬಂದು ಮಾಹಿತಿ ಕೇಳಲಿಕ್ಕೆ ಅಷ್ಟೇ ಬಂದಿದ್ರು ಅವರು. ಯಾವ ರೀತಿ ತರಬೇಕು ಮಣ್ಣು ಮತ್ತು ನೀರಿನ ಸ್ಯಾಂಪಲ್ನ ಅನ್ನೋದಕ್ಕೆ ಬಾಳೆ ತಂದು ಇಟ್ಬಿಟ್ಟಿದ್ದಾರೆ, ಕೆರೆ ಗೋಡೋಡ್ಸಿದಾರಂತೆ. ಈಗ ನೀರು ಹಾಯಿಸಿದ್ರೆ ಎಲ್ಲ ಬೆಳ್ಳಗೆ ಒಂಥರ ಇದಾಗ್ತಿದೆ ನೀರು ಹಾಯಿಸಿದ್ಮೇಲೆ ಅಂತಾರೆ. ಆ ರೀತಿ ಮಾಡೋ ಬದಲಾಗಿ ಅವರು ಬೆಳೆ ಇಡೋಕ್ ಮುಂಚೆನೆ ಮಣ್ಣು ನೀರು ಅಥವಾ ನೀವೇನ್ ಕೆರೆ ಗೋಡ್ ಓಡಿಸಿದ್ದೀರಾ ಅದ್ರದ್ದು ಒಂದು ಮಾದರಿ ಸ್ಯಾಂಪಲ್ ತಂದು ಕೊಟ್ಟಿದ್ರೆ ಅನಾಲಿಸಿಸ್ ಮಾಡಿ ಬಾಳೆಗೆ ಸೂಕ್ತ ಇದೆಯಾ ಇಲ್ವಾ ಅನ್ನೋದನ್ನ ಅವತ್ತೇ ಡಿಸೈಡ್ ಮಾಡಿ ಬಾಳೆಗೆ ಒಂದ್ ವೇಳೆ ಸೂಕ್ತ ಇಲ್ಲ ಅಂದಿದ್ರೆ ಬೇರೆ ಬೆಳೆನ ಬೆಳೆಯೋದಕ್ಕೆ ಒಂದು ಅವಕಾಶ ಇರೋದು. ಈಗ ಬೆಳೆ ಇಟ್ಬಿಟ್ಟಿರೋದ್ರಿಂದ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ನೀರು ಉಪ್ಪ್ ನೀರ್ ಇರ್ಬೋದು, ಉಪ್ಪ್ ನೀರ್ ಇದ್ದಾಗ ಆ ರೀತಿ ಸಮಸ್ಯೆ ಆಗುತ್ತೆ. ನೀರ್ ಹಾಯಿಸಿದ್ಮೇಲೆ ಆ ಜಾಗದಲ್ಲೆಲ್ಲ ಬೆಳ್ಳಗೆ ಒಂದು ಲೇಯರ್ ಫಾರ್ಮ್ ಆದಂಗ ಆಗುತ್ತೆ. ಸೊ ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಬಾಳೆ ಬೆಳೆಗೆ ಅದು ಸೂಕ್ತ ಅಲ್ಲ ನೀರು, ಅದೊಂದು ಸಮಸ್ಯೆನೆ. ಆ ಕಾರಣಕ್ಕಾಗಿ ನಾವು ರೈತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ದಯವಿಟ್ಟು ನೀವು ಬೆಳೆ ಇಡಕ್ ಮುಂಚೆನೆ ಮಣ್ಣು ಮತ್ತು ನೀರನ್ನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಂಡು ನಮ್ಮ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಮನಸ್ಸಲ್ಲಿ ಏನೋ ಬೆಳಿಬೇಕು ಅನ್ನೋ ಉದ್ದೇಶ ಇರುತ್ತೆ, ಬಾಳೆನೋ ತೆಂಗು ಅಡಿಕೆನೋ ಏನೋ ಬೆಳಿಬೇಕಂತಿರುತ್ತೆ, ಆ ಬೆಳೆಗೆ ಈ ಮಣ್ಣು ನೀರು ಸೂಕ್ತ ಇದೆಯಾ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಒಂದ್ ವೇಳೆ ಅದಕ್ಕೆ ಹೊಂದಾಣಿಕೆ ಇಲ್ಲ ಅಂದ್ರೆ ಬೆಳೆ ಚೇಂಜ್ ಮಾಡೋ ಅವಕಾಶ ನಿಮ್ಗೆ ಅವಾಗ ಇರುತ್ತೆ. ಬೆಳೆ ಇಟ್ಟ ನಂತರ ನೀವೇನು ಮಾಡ್ಲಿಕ್ಕಾಗಲ್ಲ, ಯಾರು ಏನು ಮಾಡ್ಲಿಕ್ಕಾಗಲ್ಲ. ಮೊದಲೇ ಮಾಡಿಸ್ಕೊಳ್ಳಿ ಅನ್ನೋದು ನಮ್ಮ ಒಂದು ಸೂಚನೆ. ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸ್ಕೋಬೇಕು, ಅವ್ರಿಗೆ ಸಾಕಷ್ಟು ಮಾಹಿತಿ ಕೊರತೆ ಐತೆ ಅಂತ ಹೇಳಿದ್ರಿ ಮೇಡಮ್. ನಿಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಅವ್ರಿಗೆ ಏನಾದ್ರೂ ಈ ತರಬೇತಿ ಕಾರ್ಯಕ್ರಮಗಳು ಇರ್ತಾವ ಪ್ರತಿ ವರ್ಷ? ಮಣ್ಣು ನೀರು ಪರೀಕ್ಷೆಗೆ ಅಂತಾನೇ ನಾವೇನು ಪ್ರತ್ಯೇಕವಾಗಿ ತರಬೇತಿ ಮಾಡಿಲ್ಲ. ಬಟ್ ನಾವು ಯಾರೇ ತರಬೇತಿಗೆ ಬಂದರೂ ಕೂಡ ಪ್ರತಿಯೊಂದು ತರಬೇತಿಯಲ್ಲೂ ಇದ್ರ ಬಗ್ಗೆ ಮಾಹಿತಿನ ರೈತರಿಗೆ ಒದಗಿಸಿ ಕೊಡ್ತೀವಿ. ನಮ್ಮ ಮಣ್ಣು ವಿಜ್ಞಾನಿಗಳು ಪ್ರತಿಯೊಂದು ತರಬೇತಿಗೆ ಇಲ್ಲಿ ಯಾರ್ಯಾರು ಬರ್ತಾರೆ ಪ್ರತಿಯೊಬ್ಬರಿಗೂ ನಾವು ಇದನ್ನ ಫಸ್ಟ್ ಹೇಳಿನೇ ಮುಂದೆ ಬೇರೆ ಇದು ಮಾಡ್ತೀವಿ. ಈಗ ಇದ್ರೆ ಮೇಡಮ್, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಣ್ಣಿನ ನೀರಿನ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ, ಏನ್ ಹೇಳಕ್ ಇಷ್ಟಪಡ್ತಾರೆ ಕೊನೆಯದಾಗಿ? ಎಲ್ಲ ನಮ್ಮ ಸರ್ಕಾರದ ಉದ್ದೇಶ ಆಗಿರ್ಬೋದು, ಯೂನಿವರ್ಸಿಟಿ ಉದ್ದೇಶ, ಇಲಾಖೆ ಉದ್ದೇಶ, ಎಲ್ಲರದೇನು ರೈತರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇನೆ. ರೈತರು ಕೂಡ ಅಷ್ಟೇ ಕಾಳಜಿಯಿಂದ ಅಷ್ಟೇ ಕಳಕಳಿಯಿಂದ ಪ್ರತಿಯೊಬ್ಬರು ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸ್ಕೊಳ್ಳಿ, ನಿಮ್ಮ ಮಣ್ಣಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ನಂತರ ನಿಮ್ ಬೆಳೆ ಆಯ್ಕೆ ಮಾಡ್ಕೊಳ್ಳಿ. ಒಂದ್ ರೀತಿ ಹೇಳ್ಬೇಕಂದ್ರೆ ಕೃಷಿನ ಒಂದು ವೈಜ್ಞಾನಿಕವಾಗಿ ಮಾಡೋದ್ರು ತುಂಬಾ ಸೂಕ್ತ. ಈಗ ಹಳೆ ಕಾಲದಲ್ಲಿ ನಮ್ಮ ತಂದೆಯರು ತಾತಂದ್ರು ಕೃಷಿ ಮಾಡ್ತಿದ್ರು, ಆಗಿನ ಪರಿಸ್ಥಿತಿ ಬೇರೆ ಇತ್ತು. ಆಗ ಮಣ್ಣಿನ ಗುಣಮಟ್ಟನೇ ಬೇರೆ ಇತ್ತು, ಈಗಿರೋ ಮಣ್ಣೇ ಬೇರೆ ಇದೆ. ಆಗಿನ ನೀರೇ ಬೇರೆ ಇತ್ತು, ಈಗಿನ ನೀರೇ ಬೇರೆ ಇದೆ. ಆಗಿನ ಮಳೆ ಎಷ್ಟು ಬರ್ತಿತ್ತು ಅವಾಗಿನ ಕಾಲದಲ್ಲಿ, ಈಗ ಮಳೆ ಏನಿದೆ. ಸೊ ಪರಿಸ್ಥಿತಿ ವರ್ಷಗಳ ವರ್ಷಗಳು ಕಳೆದಂಗೆ ಎಲ್ಲಾ ರೀತಿನಲ್ಲೂ ಬದಲಾವಣೆ ಸಾಕಷ್ಟು ಆಗಿದೆ. ನಾವು ಬದಲಾಗುವಂತ ಸಮಯ ಬಂದಿದೆ. ಹಂಗಾಗಿ ಪ್ರತಿಯೊಬ್ರು ಬೆಳೆ ಇಡೋಕ್ ಮುಂಚೆನೆ ಮಣ್ಣು ನೀರು ಪರೀಕ್ಷೆ ಮಾಡಿಸ್ಕೊಳ್ಳಿ. ನೀವು ಬೆಳೆ ಬೆಳಿತಿರೋ ಬಿಡ್ತಿರೋ ನಿಮ್ಮ ಮಣ್ಣು ನಿಮ್ಮ ನೀರು ಹೇಗಿದೆ, ನಿಮ್ಮ ಮಣ್ಣಿನ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ. ಈಗ ಮನುಷ್ಯ ನಮ್ಮ ಆರೋಗ್ಯ ಎಷ್ಟು ಮುಖ್ಯನೋ ಮಣ್ಣಿನ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಮಣ್ಣು ಆರೋಗ್ಯವಾಗಿದ್ದಾಗ ಅಷ್ಟೇ ಅದರಲ್ಲಿ ಆರೋಗ್ಯವಂತ ಬೆಳೆ ಬರುತ್ತೆ, ಅದನ್ನ ತಿಂದಾಗ ಅಷ್ಟೇ ನಮಗೆ ಆರೋಗ್ಯ ಸಿಗುತ್ತೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸ್ಕೊಂಡೇ ಬೆಳೆ ಬೆಳೆಯೋದಕ್ಕೆ ಮುಂದೆ ಬನ್ನಿ, ಅಷ್ಟೇ ನನ್ನ ಮನವಿ ಎಲ್ಲಾ ರೈತರಲ್ಲಿ. ಬಹಳ ಸಂತೋಷ ಮೇಡಮ್, ಇದುವರೆಗೂ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ, ಈ ಎಲ್ಲ ಅನುಕೂಲಗಳು ಪಡ್ಕೊಳ್ಳಿ. ನಿಮಗೆ ನಮಸ್ಕಾರ ಮೇಡಮ್. ನಿಮಗೂ ಕೂಡ ಧನ್ಯವಾದಗಳು ಸರ್, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಈ ರೀತಿ ಎಲ್ಲಾ ರೈತ ಬಾಂಧವರ ಜೊತೆ ಮಾಹಿತಿ ಹಂಚ್ಕೊಳ್ಳಿಕ್ಕೆ ನನಗೆ ಆಕಾಶವಾಣಿಯಿಂದ ಇದೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಆಕಾಶವಾಣಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಇದುವರೆಗೂ

ಕೇಳಿ ಮುತ್ತು ಏಗಿಳಿಯ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏಗಿಳಿಯ ಮಾತನಾಡು. ಬಾಗ್ಲಲ್ಬಾರಿ ಮರ ಮಾತನಾಡು, ಕಿತ್ತಲ್ ಕಿತ್ಲೆ ಮರ ಮಾತನಾಡು. ಬಾಗ್ಲಲ್ಬಾರಿ ಮರ ಮಾತನಾಡು, ಕಿತ್ತಲ್ ಕಿತ್ಲೆ ಮರ ಮಾತನಾಡು. ಕೋಟೆ ದಾಟಿದ್ರು ಬಾಗ್ಲಮ್ಮನೆ ಮಾತನಾಡು,